ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ಅಮೃತ್ ಮಿತ್ರ ಯೋಜನೆಗೆ ಕೋಲಾರ ಜಿಲ್ಲೆಯ ಕುರುಗಲ್ ಪಟ್ಟಣ ಪಂಚಾಯಿತಿ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಅರಕಲಗೂಡು ತಾಲೂಕು ಮಧುರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಬಾನುಲಿ ವರದಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಹಾಸನದ ಕೃಷಿ ವಿಜ್ಞಾನ ಕೇಂದ್ರ, ಅರಕಲಗೂಡು ತಾಲೂಕಿನ ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಯೋಗದಲ್ಲಿ ರಾಮನಾಥಪುರ ಹೋಬಳಿಯ ಮಧುರನಹಳ್ಳಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಶನಿವಾರ ಜೂನ್ 7 ತಾರೀಖಿನಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಟಿ ನಾಗರಾಜ್ ಅವರು ವಿವಿಧ ಬೆಳೆಗಳನ್ನು ಬಾಧಿಸುವ ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣೆ ಕುರಿತಂತೆ ಮಾಹಿತಿಯನ್ನ ನೀಡಿದರು. ಮೊದಲನೇದಾಗಿ ಮುಸುಕಿನ ಜೋಳದ ಬಗ್ಗೆನೇ ಮಾತಾಡೋಣ. ಯಾಕಂತಂದ್ರೆ ಇದು ಒಂದು ಕೃಷಿ ಆಧಾರಿತ ಬೆಳೆ. ಇದು 3 ತಿಂಗಳು ಅಥವಾ 4 ತಿಂಗಳಲ್ಲಿ ಕಂಪ್ಲೀಟ್ ಆಗುವಂತ ಬೆಳೆ. ಬಹಳ ರೋಗ ಮತ್ತೆ ಕೀಟ ಬಾಧೆಗೆ ತುತ್ತಾಗಿರುವ ಬೆಳೆ ಇತ್ತೀಚಿನ ದಿನಗಳಲ್ಲಿ. ಮೊದ್ಲು ಹೇಳ್ತಾ ಇದ್ರು ಇದೊಂದು ಬೆಳೆ ಯಾವುದೇ ರೋಗನು ಬರ್ತಿರ್ಲಿಲ್ಲ, ಯಾವ ಕೀಟನು ಬರ್ತಾ ಇರಲಿಲ್ಲ, ಇದೊಂದು ಹಾಕಿದ್ರೆ ಸಾಕು ನಮಗೆ ಖರ್ಚಿಲ್ದಂಗೆ ಬೆಳೆ ಬರುವಂತದ್ದೊಂದು ಬೆಳೆ ಅಂತ ತಿಳ್ಕೊಂಡಿದ್ರು ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಈಗ ಅದಕ್ಕೆ ಸಾಕಷ್ಟು ರೋಗ ಉಲ್ಬಣೆ ಆಗಿ ಬಿಳಿ ಸುಳಿ ರೋಗ ಅಂತ ಬರ್ತಾ ಇದೆ, ಅಥವಾ ಲದ್ದಿ ಉಳಿದ ಬಾಧೆ ಅಂತ ಬರ್ತಾ ಇದೆ. ಇವೆಷ್ಟು ಔಷಧಿ ಹೊಡೆದ್ರು ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ. ಎಷ್ಟೋ ವರ್ಷದಿಂದ 20 ವರ್ಷದಿಂದ ನಾವು ಬೆಳ್ಕೊಂಡ್ ಬಂದಿದೀವಿ, ಈ ಸಮಸ್ಯೆ ಆಗಿರ್ಲಿಲ್ಲ, ಬಟ್ ಏರಿಯಾ ಕಡಿಮೆ ಇತ್ತು. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಾವು ಮೊಟ್ಟ ಮೊದಲನೇ ಪುರಾತನ ಕಾಲದಿಂದ ಬೆಳೆಯುವಂತ ಬೆಳೆ ಆಲೂಗೆಡ್ಡೆಯನ್ನ ಶಿಫ್ಟ್ ಮಾಡಿ ಈಗ ಮುಸುಕಿನ ಜೋಳಕ್ಕೆ ಬಂದ್ಬಿಟ್ಟಿದೀವಿ. ಹಾಸನದಲ್ಲಿ ಸರಾಸರಿ 1,14,000 ಹೆಕ್ಟೇರ್ ಅಷ್ಟು ಜಾಗ ನಾವು ಮುಸುಕಿನ ಜೋಳವನ್ನ ಬೆಳೀತಾ ಇದ್ದೇವೆ ನಿಮ್ಮ ಹರಕಲಗೂಡು ತಾಲೂಕು ಸೇರಿ. ಈಗೇನಾಗ್ಬಿಟ್ಟಿದೆ, ಏರಿಯಾ ಎಲ್ಲ ಜಾಸ್ತಿ ಆದಂಗಲ್ಲ ಅದ್ರ ಮೇಲೆ ಬರುವಂತ ಕೀಟಗಳ ಬಾಧೆನೂ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಇಲ್ದಂತ ಕೀಟಗಳು ಕೂಡ ಹೊರಗಡೆಯಿಂದ ಬಂದ್ಬಿಟ್ಟಿದಾವೆ. ಈ ಕೀಟನು ಕೂಡ ಮೂಲತಃ ಸೌತ್ ಅಮೇರಿಕನ್ ದೇಶದಿಂದ ಇರ್ತಕ್ಕಂಥದ್ದು, ಆಮೇಲೆ ಫಾಲಾಗಿ ಸೌತ್ ಆಫ್ರಿಕಾಗೆ ಬಂತು, ಆಫ್ರಿಕಾದಿಂದ ನೈಜೀರಿಯಾ ಬಂತು, ಆ ತರ ಶಿಫ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಅದು ಹಾಸನ ಮತ್ತು ಶಿವಮೊಗ್ಗ ಏರಿಯಾದಲ್ಲಿ ಉಲ್ಬಣ ಆಯ್ತು. ಯಾವುದು ಲದ್ದಿ ಹುಳ. ಯಾವಾಗ ನಮಗೆ ಕಾಣಿಸ್ಕೊಂಡಿತ್ತಂದ್ರೆ 2018 ಜೂನ್ ತಿಂಗಳಲ್ಲಿ. ಇಲ್ಲಿವರೆಗೂ ಕೂಡ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ, ಇದು ಉಲ್ಬಣ ಆಗ್ತಾನೆ ಇದೆ. ಸಿಎನ್ 2018 ರಿಂದ ಒಂದು 5 ವರ್ಷ ಅದ್ರ ಮೇಲೆ ಬರುವಂತ ಪರಭಕ್ಷ ಕೀಟಗಳಾಗಿರ್ಬೋದು, ಪರತಂತ್ರ ಕೀಟಗಳು ಒಂದೂ ಇರ್ತಿರ್ಲಿಲ್ಲ. ಹೊಸದಾಗ ಬಂದಿರೋದು ಯಾವ್ದು ತಿಂತಾರೆ? ಈಗ ಅಮೆರಿಕದಲ್ಲಿ ತಿನ್ನೋ ಊಟ ನಿಮ್ಗೆ ಇಲ್ಲಿ ಕೊಟ್ರೆ ತಿಂತೀರಾ? ಅಂದ್ರೆ ಅದ್ರ ಅಡ್ಜಸ್ಟ್ ಆಗಿರಲ್ಲ. ಸೊ ಈಗ ಅಡ್ಜಸ್ಟ್ ಆಗಿದಾವೆ ಯಾವ್ಯಾವ ಆ ಕೀಟದ ಮೇಲೆ ಪರತಂತ್ರ ಕೀಟಗಳು ಪರಭಕ್ಷ ಕೀಟಗಳು ಉಲ್ಬಣ ಆಗಿದಾವೆ ಒಂದು ಮಟ್ಟಕ್ಕೆ. ಹಾಗೇನೆ ಅದರ ಜೊತೆಗೆ ನಮ್ಮ ಏನು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಏನ್ ಬಳಸ್ತಾ ಇದೀವಿ, ಕಲ್ಚರಲ್ ಪ್ರಾಕ್ಟೀಸ್, ಬೇಸಾಯ ಕ್ರಮಗಳು ಕೂಡ ಅಳವಡಿಸಿದ್ದೆ. ಬೇಸಾಯ ಕ್ರಮಗಳು ಅಂತಂದ್ರೆ ಏನು, ನಾವು ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಇಷ್ಟೇ ಅಂತರದಲ್ಲಿ ಬೆಳಿಬೇಕು, ಸಾಲಿಂದ ಸಾಲಿಗೆ ಇಷ್ಟೇ ಇರಬೇಕು, ಅಂತರ್ ಬೆಳೆ ಬೇಸಾಯ ಪದ್ಧತಿ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಬಾರ್ಡರ್ ಕ್ರಾಪ್ ಹಾಕಿರ್ಬೇಕು, ಎಲ್ಲಿ ಬೆಳೆ ಬೆಳೀತೋ ಅಲ್ಲೊಂದು ಅಕ್ಕಿ ಪಕ್ಷಿಗಳು ಕೂತ್ಕೊಳಕ್ಕೆ ಮರಗಳು ಇರಬೇಕು ಅಥವಾ ಕೋಲ್ ನೆಡಬೇಕು, ಅದನ್ನ ಮೋಹಕ ಬೆಲೆಗಳನ್ನ ಹಾಕ್ಬೇಕು, ತದನಂತರ ಒಂದು ಬೇವಿನ ಎಣ್ಣೆ ಹೊಡ್ಕೋಬೇಕು, ಆಮೇಲೆ ಕೆಮಿಕಲ್ ಹೊಡಿಬೇಕು. ಈ ಪದ್ಧತಿಗಳು ನಾವ್ ಯಾರಾದ್ರೂ ಯೋಚನೆ ಮಾಡಿ ಅನುಸರಿಸ್ತಾ ಇದೀವ? ಇಲ್ಲ. ಇನ್ನೇನು ಹುಡ್ತಾ ಇದೆ, ಕೆಮಿಕಲ್ ಹೊಡಿತಾ ಇದ್ದೀರಾ ಅಂದ್ರೆ ನೀವೆಲ್ಲ, ಎಲ್ಲರೂ ಹೊಡಿತಾ ಇದೀವಿ. ಸೊ ಇದನ್ನ ಎಲ್ಲೊಂದು ಮಟ್ಟಕ್ಕೆ ಕಡಿಮೆ ಮಾಡಬೇಕು. ಇಲ್ಲಿ ನಾವು ವಿಜ್ಞಾನಿಗಳಾಗಿ ನಿಮ್ ಮುಂದೆ ನಿಂತ್ಕೊಂಡಿರೋದು ಏನಪ್ಪ ಅಂತಂದ್ರೆ, ನಾವು ಸಮಗ್ರ ಪದ್ಧತಿಗಳನ್ನ ಅಳವಡಿಸಿಕೊಂಡು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನ ಉತ್ತೇಜನ ನೀಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ಕಾಲದಲ್ಲಿ ನಮ್ಗೆ ಉಳಗಾಲ ಇಲ್ಲ. ಆಲ್ರೆಡಿ ಎಷ್ಟೋ ಪರ್ಸೆಂಟೇಜ್ ನಮ್ ಭೂಮಿ ಸತ್ತೋಗ್ಬಿಟ್ಟಿದೆ, ಮತ್ತೆ ಆ ಸತ್ತೋದ್ಮೇಲೆ ನಾವು ಬದುಕದೆಲ್ಲಿ ಬಂತು? ಹಾಗಾಗಿ ಇದನ್ನೆಲ್ಲ ಉಳಿಸ್ಬೇಕನ್ನೋ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ದೇಶಾದ್ಯಂತ ನಡೀತಾ ಇದೆ. ಸೊ ಸಾವಯವ ಕೃಷಿಗೆ ಉತ್ತೇನ ಕೊಡಬೇಕು, ಮಣ್ಣನ್ನ ಕಾಪಾಡಬೇಕು, ಮಣ್ಣು ಕಾಪಾಡುವ ನಿಟ್ಟಿನಲ್ಲಿ ನಾವು ಮಾಡುವಂತ ಚಟುವಟಿಕೆಗಳು ಪೂರಕವಾಗಿರ್ಬೇಕು. ಆ ಪೂರಕವಂತಂದ್ರೆ ಇನ್ನೂ ಹೇಳ್ದಂತವು. ಆಮೇಲೆ ಕೆಮಿಕಲ್ ಹೊಡಿಯಕ್ ಆಗಲ್ವ, ಯಾಕೆ ನೀವೇ ಕೊಡ್ತಿದ್ದೀರಲ್ಲ ಅಂತ ಹೇಳಿದ್ರೆ, ಬೇಕು. ಲಾಸ್ಟ್ ಕ್ಯಾನ್ಸರ್ 3ನೇ ಸ್ಟೇಜ್ 4ನೇ ಸ್ಟೇಜ್ ಬಂದಾಗ ನಾನು ಹೇಳಿದಂತ ವರ್ಕ್ ಆಗಲ್ಲ. ಅದು ಉಳಿಸ್ಕೋಬೇಕಂದ್ರೆ ಕೀಮೋಥೆರಪಿ ಕೊಡ್ಲೇಬೇಕು. ಹಾಗೇನೆ ಬೆಳೆಯಲ್ಲೂ ಕೂಡ ಒಂದು ತೀವ್ರತೆ ಲಿಮಿಟ್ ದಾಟಿದ ಮೇಲೆ ಕೆಮಿಕಲ್ ಅನ್ನ ಹೊಡಿಲೇಬೇಕು. ಅಂದ್ರೆ ಕೆಮಿಕಲ್ ಅಂದ್ರೆ ಕೀಟನಾಶಕಗಳನ್ನ, ಆ ಕೀಟನಾಶಕವನ್ನ ಅದಕ್ಕೆ ಕೀಟಕ್ಕೆ ಶಿಫಾರಸ್ ಆಗಿರ್ತಕ್ಕಂಥದ್ದು, ಪ್ರಮಾಣೀಕರಿಸಿ ಆಗಿರ್ತಕ್ಕಂಥದ್ದು ರಿಲೀಸ್ ಮಾಡಿರ್ತಾರೆ, ಅಂತದ್ದು ಮಾತ್ರ ಹೊಡಿಬೇಕು ಕರೆಕ್ಟ್ ಡೋಸ್ ಅಲ್ಲಿ. ಅವನ್ ಬಿಟ್ಬಿಟ್ಟು ಯಾವ್ದೋ ಅಂಗಡಿ ಕೊಡ್ತಾರೆ, ಯಾವ್ದೋ ಲೆಕ್ಕ ಇಲ್ದಂಗೆ ನಾವು ಹೊಡಿತೀವಿ, ಎಂತೆಂತ ಟೈಮಲ್ಲೂ ಕೂಡ ಹೊಡಿತೀವಿ. ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಬೆಳಗಿನ ಜಾವ ಹೊತ್ತು ಅಂತ. ಯಾವುದೇ ಒಂದು ಕೀಟ ಎಲ್ಲಾ ಜೀವಿಗಳು ಆಕ್ಟಿವೇಟ್ ಆಗೋದು ಯಾವಾಗ? ಸೂರ್ಯ ಹುಟ್ಟಿದ ಮೇಲೆ ಎಲ್ಲವೂ ಆಕ್ಟಿವೇಟ್ ಆಗುತ್ತೆ. ಕತ್ಲಾಗ ಹೊಡಿತೀನಿ ನಾನು ಔಷಧಿ ಅಂತಂದ್ರೆ ಮಲಗಿರೋ ಎಲ್ಲೋ ಒಂದು ಐಡ್ ಆಗಿರ್ತವೆ, ವರ್ಕ್ ಆಗ್ತದಾ? ಹಾಗಾಗಿ ಅಂತ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ನಾವು ಔಷಧಿಗಳನ್ನ ಹೊಡಿಬೇಕು. ಆದ್ರೆ ಈ ಕೀಟ ಹೇಳ್ತಾ ಇದನ್ನಲ್ಲ ಲದ್ದಿ ಹುಳ ಎಲ್ಲಿ ತಿನ್ನುತ್ತಿದೋ ಸುಳಿನ ಕೊಡಿತಾ ಐತೆ. ಎತ್ತತ್ಲಾಗ ಹೊಡೆದ್ಬಿಟ್ಟು ಅದಕ್ಕೆ ಟಚ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಚೆನ್ನಾಗಿ ಕರವಾರ ಆಗತರ ಸುಳಿ ಹೋಗತರ ಔಷಧಿಯನ್ನ ಸಿಂಪಡಣೆ ಮಾಡ್ಬೇಕು. ಸಿಂಪಡಣೆ ಮಾಡ್ಬೇಕು ಅಂತ ಅಂದ್ರೆ ನಿಮ್ ಬಿಟ್ಬಿಡದ, ಓಪನ್ ಆಗಿ ಬರೇ ಮೈಯಾಗೆ ಕ್ಯಾನ್ ತೂತಾಗಿರೋಂಥದ್ದು, ಎಷ್ಟೆಷ್ಟೋ ಡೋಸೇಜ್ ಬಿಟ್ಟು ಡಬ್ ಡಬಲ್ ಹಾಕೋಣದು, ಈ ತರ ಎಲ್ಲ ಮಾಡಬಾರ್ದು. ಸೇಫ್ಟಿ ಮೆಜರ್ಸ್ ಅನ್ನು ಕೂಡ ನಾವು ನೋಡ್ಕೋಬೇಕು. ಕಣ್ಣಿಗೆ ಗಾಗಲ್ ಹಾಕೋಬೇಕು, ಕೈಗೆಲ್ಲ ಫುಲ್ ತೋಳಿನ ಶರ್ಟ್ ಹಾಕೋಬೇಕು, ಕಾಲಿಗೆ ಗಂಬೂಟ್ ಹಾಕೋಬೇಕು. ಯಾಕಂತಂದ್ರೆ ಆ ಔಷಧಿಯನ್ನ ಸಿಡಿದಿದ್ದು ಮೈಗೆಲ್ಲ ಗಾಳಿ ಮುಖಾಂತರ ಹೋದ್ರೆ ಒಂದಲ್ಲ ಒಂದ್ ದಿನ ನಮ್ಗೆ ಅದು ಹಾನಿಕರ. ಈಗೇನು ಪರ್ಸೆಂಟೇಜ್ ಆಫ್ ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ರಲ್ಲ, ಈ ಯೂಸೇಜ್ ಇಂದ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ. ಕಳೆನಾಶಕ ಸಾಕಷ್ಟು ಸಿಂಪಡಣೆ ಮಾಡೋದ್ರಿಂದ ಆ ಕಂಟೆಂಟ್ ಗ್ಲೈಫಾಸೈಟ್ ಅಂತ ಹೇಳ್ತೀವಿ, ಅದ್ರ ಟ್ರೇಡ್ ನೇಮ್ ರೌಂಡ್ ಅಪ್ ಅಂತ ಹೇಳ್ತೀವಿ, ಅದನ್ನ ಬಳಸೋದ್ರಿಂದ ಈ ಎಸ್ಪೆಷಲಿ ಏಜ್ ಆದ ಮುದುಕರಿಗೆ, ಮುದುಕಿಯರಿಗೆ, ಹೆಣ್ಣು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಜಾಸ್ತಿ ಎಕ್ಸ್ಪೋಸ್ ಆದಂತವರಿಗೆ ಈ ಸಮಸ್ಯೆ ಸಾಕಷ್ಟು ಇದೆ. ಸೊ ಇವನ್ನೆಲ್ಲ ಹತೋಟಿ ಮಾಡ್ಕೊಂಡು ಸಮಗ್ರ ಪದ್ಧತಿಗಳನ್ನ ಬಳಸಿದ್ರೆ ಆ ಲದ್ದಿ ಹುಳವನ್ನ ಅಥವಾ ಏನ್ ನಾವು ಫಾಲ್ ಆರ್ಮಿ ವರ್ಮನ್ನ ಸಮಗ್ರವಾಗಿ ವಿತೌಟ್ ರೆಸಿಸ್ಟೆನ್ಸ್ ಇಲ್ದಂಗೆ ನಾವು ಬ್ಯಾಲೆನ್ಸ್ ಆಫ್ ಲೈಫ್ ಅನ್ನ ಕಾಪಾಡಿಕೊಂಡು ಆಹಾರ ಸರಪಳಿಗೆ ಪೂರಕವಾಗಿ ನಾವು ಈ ಕೀಟವನ್ನ ಹತೋಟಿ ಮಾಡಬಹುದು. ಇದು ಒಂದು ಪಾರ್ಟ್ ಆಫ್ ಲದ್ದಿ ಹುಳದ. ಆದ್ರೆ ಇನ್ನೊಂದು ರೋಗ ಬಂದಿದೆ, ಕೇದಿಗೆ ರೋಗ ಅಥವಾ ಬೂಜು ರೋಗ ಅಂತ ಹೇಳ್ತೀವಿ. ಇದು 2024ರಲ್ಲಿ ತುಂಬಾ ವ್ಯಾಪಕವಾಗ್ಬಿಟ್ಟಿದೆ, ಅಥವಾ ಇದನ್ನ ಲೋಕಲ್ ಆಗಿ ನೀವೇನ್ ಹೇಳ್ತಾ ಇದೀರ ಅಂತಂದ್ರೆ ಬಿಳಿ ಸುಳಿ ರೋಗ ಅಂತ ಹೇಳ್ತಾ ಇದೀವಿ. ಒಂದ್ಸರಿ ಬಿಳಿ ಸುಳಿ ರೋಗ ಬಂದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ತರ ವೈಟ್ ಸ್ಟ್ರೈಪ್ಸ್ ತರ ಕಾಣ್ತಾ ಇರುತ್ತೆ. ಈ ತರ ಕಾಣಿಸಿದ ತಕ್ಷಣ ಏನಾಗುತ್ತೆ, ಇದು ಇನಿಷಿಯಲ್ ಸಿಂಪ್ಟಮ್ಸ್. ಎಲ್ಲೋ ಒಂದ್ ಕಡೆ ಬಾರ್ಡರ್ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಗಿಡ ಆ ರೀತಿ ಕಾಣ್ತಾ ಇರುತ್ತೆ. ಅದೇನಾಗುತ್ತೆ, ಅದ್ರ ಗಾಳಿ ಮುಖಾಂತರ, ಮಣ್ಣಿನ ಮುಖಾಂತರ, ನೀರಿನ ಮುಖಾಂತರ, ಬೀಜದ ಮುಖಾಂತರ ಹರಡಿ ಹೋಲ್ ಫೀಲ್ಡ್ ಕವರೇಜ್ ಆಗ್ಬಿಡುತ್ತೆ. ಹೋಲ್ ಫೀಲ್ಡ್ ಕವರೇಜ್ ಆದಾಗ ಈ ರೀತಿ ಬೆಳ್ಳಿ ಕಂಡ್ಬಿಡುತ್ತೆ. ಈ ತರ ಬೆಳ್ಳಿ ಕಂಡಾಗ ಏನಾಗುತ್ತೆ, ನಮ್ಗೇನ್ ಬರ್ಬೇಕಾಗಿತ್ತಲ್ಲ ಮೇತೆ, ಆ ಮೇತೆ ಬರೋದೇ ಇಲ್ಲ. ಬೈ ಚಾನ್ಸ್ ಬಂದ್ರೂ ಕೂಡ ಕಾಲು ಕಟ್ಟದೇ ಇಲ್ಲ. ನಾವು ಹೋದ ವರ್ಷ ಎಲ್ಲ ಸಮೀಕ್ಷೆ ಮಾಡಿದಾಗ ತುಂಬಾ ಸಾಕಷ್ಟು ಮಳೆ ಬಂದು ಇದು ಔಟ್ ಬ್ರೇಕ್ ಆಗಿದೆ. ಈ ರೋಗದ ಸಿಲಿಂದ್ರ ಮಣ್ಣಲ್ಲಿ ಸಾಕಷ್ಟು ಅಕ್ಯುಮುಲೇಷನ್ ಆಗಿದೆ, ಇನಾಕುಲಮ್ ಮತ್ತೆ ಬೀಜದ ಮುಖಾಂತರ ಹರಡುತ್ತೆ. ಇವನ್ನೆಲ್ಲ ಗಮನಿಸಿ ನಾವು ಎಚ್ಚೆತ್ಕೋಬೇಕು. ಇದನ್ನು ಕೂಡ ಸಮಗ್ರ ರೋಗ ನಿರ್ವಹಣೆ ಪದ್ಧತಿಯ ಒಂದು ತತ್ವಾಧಾರದ ಮೇಲೆ ನಾವು ಮಾಡಬೇಕು. ಬೆಂಗಳೂರಿನ ರಾಷ್ಟೀಯ ಪಶುರೋಗ ಸೋಂಕು ಶಾಸ್ತ್ರ ಮತ್ತು ಮಾಹಿತಿ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾ ಸತೀಶ್ ಗೌಡ ಅವರು ಮಾತನಾಡಿ, ನಾವು ಸಾಕಾಣಿಕೆ ಮಾಡುವ ಜಾನುವಾರುಗಳಿಗೆ ಸುಮಾರು 15 ವಿಧದ ಮಾರಣಾಂತಿಕ ಕಾಯಿಲೆಗಳು ಬರುವ ಸಾಧ್ಯತೆ ಇದ್ದು, ಈ ಪೈಕಿ ಅನೇಕ ರೋಗಗಳಿಗೆ ನಮ್ಮ ಸಂಸ್ಥೆ ಲಸಿಕೆಯನ್ನ ಪತ್ತೆ ಹಚ್ಚಿದೆ. ರಾಜ್ಯ ಸರ್ಕಾರದ ಪಶು ವೈದ್ಯಕೀಯ ಸೇವಾ ಇಲಾಖೆ ಈ ಎಲ್ಲಾ ಲಸಿಕೆಗಳನ್ನ ಉಚಿತವಾಗಿ ಜಾನುವಾರುಗಳಿಗೆ ನೀಡುತ್ತಿದ್ದು, ಪ್ರತಿಯೊಬ್ಬ ಪಶುಪಾಲಕರು ಮೈಮರೆಯದೆ ತಮ್ಮ ಜಾನುವಾರುಗಳಿಗೆ ಹಾಕಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಜಾನುವಾರುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂತ ಸುಮಾರು 15 ರೋಗಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ. ಏನ್ ಸಂಶೋಧನೆ ಮಾಡ್ತೀವಿ, ಯಾವ ರೀತಿ ಸಂಶೋಧನೆ ಮಾಡ್ತೀವಿ, ನಮ್ಮ ಸಂಶೋಧನೆಯಿಂದ ಯಾರಿಗೆ ಲಾಭ, ಮತ್ತೆ ಇದು ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತಿದೆ. ಜಾನುವಾರುಗಳಲ್ಲಿ ಏನೇ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ನೀವು ಪಶು ಚಿಕಿತ್ಸಾಲಯಕ್ಕೆ ಹೋಗ್ತೀರಾ. ಹೋದಂತ ಸಂದರ್ಭದಲ್ಲಿ ಅವರು ಡಾಕ್ಟರ್ ಜಾನುವಾರುಗಳಲ್ಲಿ ಬಂದಿರತಕ್ಕಂತ ಲಕ್ಷಣಗಳನ್ನ ಕೇಳ್ಕೊಂಡ್ಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದ್ ಸ್ವಲ್ಪ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಡಾಕ್ಟರ್ಗೆ ಆ ರೋಗದಿಂದ ಬಂದಿದೆ ಅಂತಾನೆ ಗೊತ್ತಾಗಲ್ಲ. ಈಗಿನ ನಿಮ್ಗೆ ಗೊತ್ತಿದೆ, ಈ ಸುಮಾರು 4-5 ವರ್ಷದಲ್ಲಿ ಮನುಷ್ಯರ್ಗಾಗಿರ್ಬೋದು ಮತ್ತೆ ಜಾನುವಾರುಗಳಿಗೆಲ್ಲ ಆಗಿರ್ಬೋದು ಹೊಸ ಹೊಸ ತರ ಕಾಯಿಲೆಗಳು ಬಂದು ಬೇರೆ ದೇಶದಿಂದ ಬಂತು. ಕೊರೋನಾ ನಮ್ಮ ದೇಶದಲ್ಲಿ ಇರಲಿಲ್ಲ, 2020 ಚೀನಾದಿಂದ ಬಂದಂತ ರೋಗ. ಅದೇ ರೀತಿ ನಿಮಗೆ ಗೊತ್ತಿದೆ ಹಸುಗಳಲ್ಲಿ ಚರ್ಮಗಂಟು ರೋಗ ಅಂತ ಬಂತು. ಅದು ಒಂದು ವೈರಾಣು ಅಂದ್ರೆ ವೈರಸ್ಸಿಂದ ಬಂದಿರತಕ್ಕಂತ ರೋಗ, ಅದು ಸಮೇತ ಬೇರೆ ದೇಶದಿಂದ ಬಂದಿರತಕ್ಕಂತ ರೋಗ. ಹಂದಿ ಸಾಕಾಣಿಕೆ ಅಲ್ಲಿ ಒಂದು ರೋಗ ಬಂತು, ಆಫ್ರಿಕನ್ ಹಂದಿ ಜ್ವರ ಅಂತೇಳಿ. ಮುಂಚೆ ಈ ರೋಗ ಇರಲಿಲ್ಲ. ಅದು ಸಮೇತ 2022 ಫಸ್ಟ್ ಅರುಣಾಚಲ ಪ್ರದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕಂತು. ಅದಾದ್ಮೇಲೆ 4-5 ತಿಂಗಳಲ್ಲಿ ಕೇರಳದಲ್ಲೂ ಕಾಣಿಸ್ಕಂತು, ರಾಜಸ್ಥಾನದಲ್ಲೂ ಕಾಣಿಸ್ಕಂತು, ಕರ್ನಾಟಕದಲ್ಲೂ ಕಾಣಿಸ್ಕಂತು 2022. ಸೊ ಈ 3 ರೋಗಗಳು ಮನುಷ್ಯರಿಗೆ ಬಂದಂತ ಕೊರೋನಾ ರೋಗ, ಹಸುಗಳಲ್ಲಿ ಬಂದಂತ ಚರ್ಮಗಂಟು ರೋಗ, ಮತ್ತೆ ಹಂದಿಗಳಲ್ಲಿ ಬರ್ತಕ್ಕಂತ ಆಫ್ರಿಕನ್ ಸ್ವೈನ್ ಫೀವರ್ ಅಂತೇಳಿ. ನಾವು ರೋಗ ಬಂದಿರತಕ್ಕಂತ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಯಾಂಪಲ್ ತಗೊಂಡ್ಬಿಟ್ಟು ಸ್ಯಾಂಪಲ್ ನ ನಾವು ನಮ್ಮ ಲ್ಯಾಬ್ಗೆ ತಗೊಂಡೋಗಿ 24 ಗಂಟೆಯಲ್ಲಿ ಈ ರೋಗ ಯಾವ ಒಂದು ವೈರಾಣದಿಂದ ಬಂದಂತ ರೋಗ, ಇದಕ್ಕೆ ಅತಿ ಶೀಘ್ರವಾಗಿ ಇದನ್ನ ಹೆಂಗೆ ನಿಯಂತ್ರಣ ಮಾಡಬೇಕು, ಆಮೇಲೆ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರದಾಗೆ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಸಂಸ್ಥೆ ಮುಖಾಂತರ ನಾವು ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡ್ತೀವಿ. ಅವರು ನಿಮ್ಗೆ ಆ ಮಾಹಿತಿ ತಲುಪಿಸ್ತಾರೆ ಮತ್ತೆ ಆ ರೋಗ ನಿಯಂತ್ರಣ ಮಾಡಿದಲ್ಲಿ ಅವರು ಸಮೇತ ಕೆಲಸವನ್ನು ಮಾಡ್ತಾರೆ. ಸೊ ಇದಾದ ನಂತರ ನಮ್ಮ ಸಂಸ್ಥೆ ಇನ್ನೊಂದು ಒಂದು ಮಹತ್ವ ಕೆಲಸ ಮಾಡ್ತಾ ಇದೆ. ಏನು ಅಂತಂದ್ರೆ, ರೋಗ ಬಂದಾದ್ಮೇಲೆ ಕಂಟ್ರೋಲ್ ಮಾಡೋದು ಡಾಕ್ಟರ್ ಇದಾರೆ ಅಥವಾ ವೆಟರ್ನರಿ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವರಿಂದ ನಿಮಗೆ ರೋಗ ಬಂದಾದ್ಮೇಲೆ ಕಂಟ್ರೋಲ್ ಮಾಡತಕ್ಕಂತ ದಾರಿಗಳು. ರೋಗ ಇನ್ನೂ ಬರೋಕ್ಕಿಂತ ಮುಂಚೆ ಮುಂದೊಂದಿನ ಮುಂದಿನ ತಿಂಗಳು ಅಥವಾ ಇನ್ನೊಂದು 2-3 ತಿಂಗಳು ಮುಂದೆನೆ ರೋಗ ಬರ್ತಕ್ಕಂತ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಸಂಶೋಧನೆ ಮಾಡ್ತೀವಿ. ನಾವೀಗ ಜೂನ್ ತಿಂಗಳಲ್ಲಿ ಇದೀವಿ, ಆಗಸ್ಟ್ ತಿಂಗಳಲ್ಲಿ ಎಲ್ಲ ಇಡೀ ಭಾರತ ದೇಶದಲ್ಲಿ 750+ ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂತ ಜಾನುವಾರುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂತ ರೋಗಗಳನ್ನ 2 ತಿಂಗಳು ಮುಂಚೆನೆ ನಾವು ಒಂದು ಮಾಹಿತಿಯನ್ನ ನಾವು ರಾಜ್ಯದ ಒಂದು ಪಶುಪಾಲನಾ ಇಲಾಖೆ ಕೊಡ್ತೀವಿ. ಅವರು ಡಿಸ್ಟಿಕ್ ಜಿಲ್ಲಾವಾರು ಪಶುಪಾಲನಾ ಇಲಾಖೆ ಅವರು ಸೀದಾ ನೆಕ್ಸ್ಟ್ ವೆಟರ್ನರಿ ಆಸ್ಪತ್ರೆಗಳಿಗೆ ಮಾಹಿತಿ ರವಾನೆ ಮಾಡ್ತಾರೆ. ಏನು ಅಂತಂದ್ರೆ, ಹಸುಗಳಲ್ಲಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕುರಿ, ಮೇಕೆ, ಕೋಳಿ ಮತ್ತೆ ಹಂದಿ, ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂತ ರೋಗಗಳು ಆಗಸ್ಟ್ ತಿಂಗಳಲ್ಲಿ ಇಂಥ ರೋಗ, ಇದರಲ್ಲಿ ಯಾವ್ದೋ ಒಂದು ರೋಗ, ಈಗ ಚರ್ಮಗಂಟು ರೋಗನೇ ಅಂತ ತಗೊಂಡ್ಕೊಳ್ಳಿ ಅಥವಾ ಆಫ್ರಿಕನ್ ಸ್ವೈನ್ ಫೀವರ್ ಅಂತಕೊಳ್ಳಿ, ಇದು ಆಗಸ್ಟ್ ಅಲ್ಲಿ ಹಾಸನ್ ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ಬರ್ತಕ್ಕಂತ ಸಂಭವ ಇದೆ ಅಂತ ಹೇಳ್ಬಿಟ್ಟು ನಾವು ಮಾಹಿತಿ ಕೊಡ್ತೀವಿ. ಆ ಮಾಹಿತಿನ ಆಧರಿಸಿ ಅವರು ಬೇಗ ಅದನ್ನ ಮುನ್ನೆಚ್ಚರಿಕೆ ಕ್ರಮ, ಯಾವ ರೀತಿ ಇನ್ನೂ 2 ತಿಂಗಳು ಇದೆ ಅದು ಬರೋಕ್ಕೆ ಸಾಧ್ಯತೆ ಇರೋದ್ರಿಂದ ರೈತರಿಗೆ ಯಾವ ರೀತಿ ಅವರಿಗೆ ಒಂದು ಅರಿವು ಮೂಡಿಸೋದು ಅಥವಾ ಹಸುಗಳಿಗೆ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಅವನ್ನ ಕೊಟ್ಬಿಟ್ಟು ಯಾವ ರೀತಿ ರೋಗನ ತಡೆಗಟ್ಟಬಹುದು, ಮುಂಚೆ ಬರ್ದಲ್ಲ ಯಾವ ರೀತಿ ನೋಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವರು ಮಾಹಿತಿನ ಕೊಡ್ತಾರೆ. ಆದ್ರಿಂದ ತುಂಬಾ ಒತ್ತಿ ಒತ್ತಿ ಹೇಳೋದು ಯಾಕೆ ಅಂತಂದ್ರೆ, ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ ಅಥವಾ ಮೊಟ್ಟೆ ಉತ್ಪಾದನೆ ಕಮ್ಮಿ ಆಗುತ್ತೆ, ಮಾಂಸ ಉತ್ಪಾದನೆ ಕಮ್ಮಿ ಆಗುತ್ತೆ, ಇನ್ನು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾರ್ಥಗಳ ಉತ್ಪಾದನೆ ಕಮ್ಮಿ ಆಗುತ್ತೆ, ಆದ್ರಿಂದ ದೇಶಕ್ಕೆ ಒಂದು ನಷ್ಟ. ಅದು ಕೃಷಿ ಆದಾಯದಲ್ಲಿ ಸುಮಾರು 55-60% ಆದಾಯ ಅನಿಮಲ್ ಹಸ್ಬೆಂಡ್ರಿಂದ ಬರುತ್ತೆ. ನಮ್ಮ ಆದಾಯ, ನಮ್ಮ ಊರಿನ ಆದಾಯ, ನಮ್ಮ ರಾಜ್ಯದ ಆದಾಯ, ದೇಶದ ಆದಾಯದ ಮೇಲೆ ಒಂದು ಪರಿಪೂರ್ಣವಾದಂತ ಕೆಲಸ ಮಾಡುತ್ತೆ. ಆದ್ರಿಂದ ಇವುಗಳ ಆರೋಗ್ಯ ಕಾಪಾಡೋದು ತುಂಬಾ ಮುಖ್ಯ. ಈಗ ಬರೋಕ್ಕಿಂತ ಮುಂಚೆಲೆ ಈ ತರ ಮಾಡಬಹುದು, ಬಂದಾದ್ಮೇಲೆ ದಾರಿಗಳಿದಾವೆ. ನಾನು ನಿಮಗೆ ಸರ್ವೇ ಸಾಮಾನ್ಯಲ್ಲಿ ಹಸುಗಳಲ್ಲಿ ಬರ್ತಕ್ಕಂತ ರೋಗ ಈಗ ನಿಮ್ಗೆಲ್ಲ ಗೊತ್ತಿದೆ, ಈಗ ಚರ್ಮಗಡ್ಡ ರೋಗ, ಆಮೇಲೆ ಕೆಚ್ಚಲಬಾವು. ಕೆಚ್ಚಲಬಾವು ಅನ್ನೋದು ಇದು ಸರ್ವೇ ಸಾಮಾನ್ಯವಲ್ಲಿ ಈ ಎರಡೂ ರೋಗಗಳಿಗೆ ಒಂದು ಸಾಮ್ಯತೆ ಇದೆ. ಕೆಚ್ಚಲಬಾವು ಬರೋದು ಬ್ಯಾಕ್ಟೀರಿಯಾದಿಂದ, ಚರ್ಮಗಡ್ಡ ರೋಗ ಬರೋದು ವೈರಸ್ ಇಂದ, ಎರಡು ಮೈಕ್ರೋ ಆರ್ಗನಿಸಮ್ಸ್. ಮತ್ತೆ ಎರಡು ಜಾಸ್ತಿ ಮಿಶ್ರ ತಳಿಗಳಿಗೆ ಬರ್ತಕ್ಕಂತ ರೋಗ. ಮಿಶ್ರ ತಳಿ ಅಂದ್ರೆ ಏನ್ ಹೇಳಿ, ನಮ್ಮ ದೇಸಿ ತಳಿಗಳು ಅಂದ್ರೆ ನಮ್ಮ ದೇಶದಲ್ಲೇ ಸ್ಥಳಾಂತರದಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂತ ತಳಿಗಳು, ಅಮೃತ್ ಮಹಲ್, ಹಳ್ಳಿಕಾರು, ಇವು ನಮ್ಮ ದೇಸಿ ತಳಿಗಳು. ಆಮೇಲೆ ಈಗ ಮಿಶ್ರ ತಳಿಗಳು, ನಾವು ಬೇರೆ ದೇಶದಿಂದ ಹಾಲು ಉತ್ಪಾದನೆಗಾಗಿ ಅಂತಾನೆ ನಾವು ಆಮದು ಮಾಡಿರ್ತಕ್ಕಂತ ತಳಿಗಳು ಅಂತಂದ್ರೆ, ಈಗ HF ಇದೆ, ಜರ್ಸಿ ಇದೆ, ಪ್ರಪಂಚದಲ್ಲೇ ನಂಬರ್ 1 ಪ್ರೊಡ್ಯೂಸರ್ ಇನ್ ಮಿಲ್ಕ್ ಅಂದ್ರೆ ನಮ್ ಭಾರತ ದೇಶ. ಹಿಂದೆ ಕಾಲದಲ್ಲಿ ಏನಂದ್ರೆ ಎಮ್ಮೆ ಕಟ್ಕೊಳ್ತಿದ್ರು, ಹಸು ಕಟ್ಕೊಳ್ತಿದ್ರು, ಮನೆಗೆ ಮಾತ್ರ ಸೀಮಿತ ಆಗ್ತಿತ್ತು. ಇವತ್ ನಮ್ಮ ಒಂದು ಬೇಡಿಕೆಯನ್ನ ಪೂರೈಸಿ ನಾವು ಬೇರೆ ದೇಶಕ್ಕೆ ರಫ್ತು ಮಾಡತಕ್ಕಂತ ಸ್ಥಾನದಲ್ಲಿ ಇದೀವಿ ಅಂತಂದ್ರೆ ಇದು ಮಿಶ್ರ ತಳಿಗಳಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಗೊತ್ತಿದೆ ಸುಮಾರು 30 ಲೀಟರ್ ಕೊಡತಕ್ಕಂತ ಹಸುಗಳು ಇದಾವೆ, 50 ಲೀಟರ್ ಕೊಡತಕ್ಕಂತ ಹಸುಗಳು ಇದಾವೆ. ಈ ತಳಿಗಳು ಏನು ಅಂತಂದ್ರೆ ಈ ನಮ್ಮ ದೇಸಿ ತಳಿಗಳಿ ಒಂದ್ ಸ್ವಲ್ಪ ವ್ಯತ್ಯಾಸ ಏನು ಅಂತಂದ್ರೆ ಇವು ರೋಗ ನಿಯಂತ್ರಣ ಶಕ್ತಿ ಸ್ವಲ್ಪ ಕಮ್ಮಿ. ಈ HF ಹಸುಗಳಲ್ಲಿ ಈ ರೋಗ ಜಾಸ್ತಿ ಬಾಧಿಸುತ್ತೆ. ಯಾಕೆ ಅಂತಂದ್ರೆ ಅವಕ್ಕೆ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರುತ್ತೆ. ಅದು ಬಂದಂತ ಸಂದರ್ಭದಲ್ಲಿ ಚರ್ಮಗಂಟು ರೋಗಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದಕ್ಕೆ ಲಸಿಕೆ ಲಭ್ಯತೆ ಇದೆ. ಹತ್ತಿರದ ಪಶು ಚಿಕಿತ್ಸಾಲಯ ಪಶು ಆಸ್ಪತ್ರೆಯಲ್ಲಿ ಹಸುಗಳಲ್ಲಿ ನೀವು ಲಸಿಕೆಯನ್ನು ಹಾಕ್ಸ್ಬೇಕು. ಯಾಕಂದ್ರೆ ಈ ವೈರಸ್ ಗುಣಲಕ್ಷಣಗಳು ಏನು ಅಂತಂದ್ರೆ ಯಾವ ರೀತಿಯ ಬದಲಾವಣೆ ಆಗುತ್ತೆ, ಅದು ಹೆಂಗ್ ಬದಲಾವಣೆ ಆಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಏನು ಕೆಲಸ ಮಾಡದಂತ ಒಂದು ಕ್ಷೀಣ ಸ್ಥಿತಿಗೂ ಹೋಗ್ಬಹುದು. ಒಂದೊಂದ್ಸರಿ ಏನಾಗುತ್ತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಹೊರಗೆ ಒಂದೊಂದ್ಸರಿ ಹೊರಗೆ ಬಂದ್ಬಿಡುತ್ತೆ. ಮ್ಯೂಟೇಷನ್ ಅಂತ ಹೇಳ್ತೀವಿ, ಆ ಮ್ಯೂಟೇಷನ್ ಆಗ್ಬಿಟ್ಟು ಆ ವೈರಸ್ ತುಂಬಾ ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟು ಮತ್ತೆ ಜಾಸ್ತಿ ಸಮಸ್ಯೆ ಕೊಡ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ಲಸಿಕೆ ಲಭ್ಯತೆ ಇದೆ. ಈಗ ಗಂಟು ಈ ಚರ್ಮದ ಮೇಲ್ಮೈಯಲ್ಲಿ ಇರ್ತಕ್ಕ ಸಮೇತ ಒಳಗೂ ಇರ್ತವೆ, ಶ್ವಾಸಕೋಶದಲ್ಲಿ ಇರ್ತವೆ, ಒಳಗೆ ಅನ್ನನಾಳದ ಇಲ್ಲೆಲ್ಲ ಇರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದ್ಸ ಹೊಡೆದೋಗಿತ್ತಂದ್ರೆ ಅದಾಲೆ ತುಂಬಾ ಮುಂದುವರಿದಂತ ಇದು ನಮಗೆ ಗೊತ್ತಿರ್ಲಿ, ಇದು ಹೆಂಗ ಲಕ್ಷಣಗಳು ತೋರಿಸದಂತೆ ಗೊತ್ತಿರ್ಲಿಲ್ಲ. ಹೊಸ ರೋಗ ತುಂಬಾ 2 ಗಂಟೆ ಕಾಣಿಸಿತ್ತು ಅಂತಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವಾಗ ಇದಕ್ಕೂ ಯಾವುದೇ ತರದ ಒಂದು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಯಾವ್ದು ಇಲ್ಲ, ಯಾವ ಲಕ್ಷಣಗಳ ತರವಾಗಿ ಮಾತ್ರೆ ಕೊಡ್ತಾರೆ ಡಾಕ್ಟರ್. 100% ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಯಾಕೆ ಸತ್ತೋದು ಹಸುಗಳು, ಹಾಲು ಉತ್ಪಾದನೆ ಕಮ್ಮಿ ಆಯ್ತು. ನಮ್ಮ ಭಾರತ ದೇಶದಲ್ಲಿ ನಾವು 2ನೇ ಅತಿ ದೊಡ್ಡ ರಾಜ್ಯ ಹಾಲು ಉತ್ಪಾದನೆಯಲ್ಲಿ, ಅಂತ ರಾಜ್ಯದಲ್ಲಿ ಅಂತ ಹಾಲು ಉತ್ಪಾದನೆ ಕಮ್ಮಿ ಆಯ್ತು, ನಮ್ಮ ರೈತರಿಗೆ ಆದಾಯನೂ ಕಮ್ಮಿ ಆಯ್ತು, ಹಸುಗಳು ಸತ್ತೋದು. ಸೊ ಇದನ್ನ ನಿಮ್ಗೆ ಈಗ ಲಸಿಕೆ ಲಭ್ಯತೆ ಇದೆ. ಈ ಲಸಿಕೆ ಒಂದು ಮೇಕೆಗಳಲ್ಲಿ ಕಾಣತಕ್ಕಂತ ಒಂದು ಸಿಡುಬು ರೋಗ, ಆ ವೈರಸ್ ಮತ್ತೆ ಈ ವೈರಸ್ ಎರಡು ಒಂದೇ ಕುಟುಂಬದರು, ಆದ್ರಿಂದ ಅದನ್ನ ಹಾಕೋದ್ರಿಂದ ಈ ರೋಗ ಕಂಟ್ರೋಲ್ ಆಯ್ತು. ಸುಮಾರು 60-70% ಈ ರೋಗ ಕಂಟ್ರೋಲ್ ಆಯ್ತು. ಮತ್ತೆ ಚರ್ಮಗಂಟು ರೋಗಕ್ಕೆ ಅಂತ ನೋಡ್ಬೋದು, ಈ ವರ್ಷ ನಿಮ್ಗೆ ನಿಮ್ಮ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಅದಕ್ಕೆ ಸ್ಪೆಸಿಫಿಕ್ ಆದಂತ ಒಂದು ಲಸಿಕೆ ಬಂದಿದೆ. ಅದನ್ನ ನೀವು ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಬೇಕು, ಅದನ್ನ ಒಂದು ಉಪಯೋಗ ಪಡಿಸ್ಕೋಬೇಕು. ಅಭಿಯಾನದಲ್ಲಿ ಭಾಗವಹಿಸಿದ್ದ ಹಾಸನ ಆಕಾಶವಾಣಿಯ ಕೃಷಿರಂಗ ವಿಭಾಗದ ಪ್ರಸಾರ ನಿರ್ವಾಹಕರಾದ ಅರಕಲಗೂಡು ವಿ ಮಧುಸೂದನ್ ಅವರು ಮಾತನಾಡಿ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೃಷಿಕರಿಗೆ ಸೂಕ್ತ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಆರಂಭಿಸಿದ್ದು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯಾವುದೇ ಬೆಳೆಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳೊಂದಿಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಕಾಲಕಾಲಕ್ಕೆ ಆಗುವ ಬೆಳವಣಿಗೆಯನ್ನ ಅಳವಡಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಕೃಷಿಕರು ಸಬಲರಾಗಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಹಿಂದೆ ಏನು ಕೃಷಿನಲ್ಲಿ ನಾವು ಬೆಳೀತಾ ಇದ್ವೋ ಅದಕ್ಕಿಂತಲೂ ಜಾಸ್ತಿ ತೊಂದರೆಗಳು ಇವತ್ತಿದ್ದಾವೆ. ಮೊದಲು ತೊಂದರೆಗಳು ಇರ್ತಾ ಇರಲಿಲ್ಲ, ಇವಾಗ ತೊಂದರೆಗಳು ಇರ್ತಾ ಇದಾವೆ. ಈಗ ಕಷ್ಟಪಟ್ಟು 7-8 ವರ್ಷ 10 ವರ್ಷದವರೆಗೂ ತೆಂಗಿನ ಗಿಡ ಸಾಕಿದ್ರಿ ನೀವು ಕಷ್ಟಪಟ್ಟು, ಈಗ ಅವು ಕಾಯಿಲೆ ಬಿಡ್ತಾ ಇಲ್ಲ. ಅಡಿಕೆ ಗಿಡ ಹರಳಾಗುತ್ತೆ, ಉದುರೋಗುತ್ತೆ. ಆಲೂಗಡ್ಡೆ ಬೆಳೀತಾ ಇದ್ದ ನಾವು, ಮೊದಲು 1000 ಜನ ಬೆಳೀತಾ ಇದ್ದಿದ್ದು ಕಳೆದ ವರ್ಷ 7 ಜನ ಬೆಳೆದವ್ರೆ. ಅಡಿಕೆ ಕೂಡ ಸ್ವಲ್ಪ ಜಾಸ್ತಿ ಬೆಳೀತಾ ಇದ್ರು ಮೊದಲು, ನನಗೆ ಗೊತ್ತಿರೋ ಹಂಗೆ ಜಾಸ್ತಿ ಬೆಳೀತಾ ಇದ್ರು. ಅರಸೀಕೆರೆ, ಚನ್ನರಾಯಪಟ್ಟಣ, ಹಾಸ್ಪ ಆ ಕಡೆ ಇರ್ತಾ ಇರ್ಲಿಲ್ಲ. ಅರಕೆ ಅಂತ ಅಂದ್ರೆ ಅರಕಲಗೂಡು ಬಾರಿ ಫೇಮಸ್ ಆಗಿತ್ತು. ಇವತ್ತು ಅರಕಲಗೂಡು ತಾಲೂಕಲ್ಲಿ ನಮ್ದು ಹೆಚ್ಚು ಕಮ್ಮಿ ಒಂದು 4,000 ಹೆಕ್ಟೇರು ಅಡಿಕೆ ಇದ್ದಿದ್ದು, ಇವಾಗ ಎಷ್ಟಾಗಿದ್ ಗೊತ್ತಾ? 26,000 ಹೆಕ್ಟೇರ್ ಆಗಿದೆ. ಅರಕಲಗೂಡು ತಾಲೂಕಲ್ಲಿ 26,000 ಹೆಕ್ಟೇರು ಅಡಿಕೆ ಬೆಳೀತಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡಿಕೆನ ಹಾಕ್ತಾ ಇದೀವಿ. ಯಾವ್ದನ್ನೇ ಹಾಕಿದ್ರು ತೊಂದರೆಗಳು ಜಾಸ್ತಿ ಆಗ್ತದೆ. ಮೊದ್ಲು ತೆಂಗಿನ ಗಿಡದೊಳಗೆ ಅದು ಇದು ಬೆಳೆ ಮಾಡ್ಕೊತಿದ್ದು, ರಾಗಿ ಅವು ಬೆಳ್ಕೊಳ್ತಾ ಇದ್ವಿ, ಎತ್ ಕಟ್ಕೊಂಡು ಉಳ್ತಾ ಇದ್ದ. ಇವತ್ತು ಟ್ರಾಕ್ಟರ್ ಉಳ್ತೀವಿ, ಟ್ರಾಕ್ಟರ್ಲ್ಲಿ ಅದು ಕೇಳ್ತದೋ ಕೇಳೋದಿಲ್ವೋ ಉಳ್ತೀವಿ. ಟ್ರಾಕ್ಟರ್ ಉದ್ದಾಗ ಮೇಲ್ಗಡೆ ಇದ್ದು ಬೇರೆಲ್ಲ ಹರ್ಕತ್ತವೆ, ಮೇಲ್ಗಡೆ ಇದ್ದು ಬೇರ್ಗಳೆಲ್ಲವ ಟ್ರಾಕ್ಟರ್ ತೂಕಕ್ಕೆ ಎಲ್ಲವ ಅಪ್ಪಚ್ಚಿ ಆಯ್ತವೆ. ಈ ಮೇಲ್ಗಡೆ ಬೇರ್ ಯಾಕೆ ಬಾರಿ ಮುಖ್ಯ ಅಂತ ಅಂತ ಅಂದ್ರೆ, ಕೆಳಗಡೆನೂ ಬೇರೆ ಇರ್ತಾವಲ್ವಾ, ಕೆಳಗಡೆ ಇರ್ತಾವಲ್ಲ ಮೇಲ್ಗಡೆ ಹೊರದ್ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಹರಿತೀವಿ. ಕೆಳಗಡೆ ಇರೋದು ಬೇರೆ ಯಾಕೆ ಅಂತ ಅಂದ್ರೆ ಅದರ ಗ್ರಿಪ್ಗೆ, ಮಳೆ ಗಾಳಿ ಬಂದಾಗ ಬಿಡಬಾರದು ಅಂತ ಹೇಳ್ಬಿಟ್ಟು ಬಿಗಿಯಾಗಿ ಹಿಡ್ಕೊಳ್ಳೋ ಕೆಳಗಡೆ ಇರೋ ಬೇರೆ ಇರ್ತವೆ. ಮೇಲ್ಗಡೆ ಇರೋ ಬೇರವಲ್ಲ ಅವು ಅದಕ್ಕೆ ಬೇಕಾಗಿರೋ ಅಂತ ಆಹಾರ ಪದಾರ್ಥಗಳನ್ನ, ಅದಕ್ಕೆ ಬೇಕಾಗಿರೋ ಅಂತ ಗಾಳಿಯನ್ನ ಒದಗಿಸ್ತಕ್ಕಂಥದ್ದು ಮೇಲ್ಗಡೆ ಇರೋ ಅಂತ ಬೇರ್ಗಳು. ಆ ಬೇರ್ಗಳನ್ನ ನಾವು ಇವತ್ತು ಹರಿತಾ ಇದೀವಿ. ಅದ್ ಹರಿಲಾಗಿ ಇವತ್ತು ನಮ್ಮ ತೆಂಗಿನ ತೋಟದಲ್ಲಿ ಕಾಯಿ ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಬಿಡ್ತಾ ಇಲ್ಲ. ಆಯ್ತಾ, ಅದೇ ಮನೆ ತಗೊಂಡು ಮರ ನೆಟ್ಕೊಂಡಿರಿ, ಅದ್ರಲ್ಲಿ ಚೆನ್ನಾಗಿ ಕಾಯಿ ಬಿಡ್ತದೆ, ನಮ್ ತೋಟದಲ್ಲಿ ಇರೋ ಚೆನ್ನಾಗಿ ಬಿಡ್ತಾ ಇಲ್ಲ. ಅದಕ್ಕೆ ಕಾರಣ ಇದು. ಮೆಕ್ಕೆಜೋಳ, ಮೊದ್ಲು ನಾವು ಮೆಕ್ಕೆಜೋಳ ಬೆಳೀತಾ ಇದ್ವಾ? ನಾವು ಬೆಳೀತಾ ಇದ್ದಿದ್ದೇನು? ಭತ್ತ ಬೆಳೀತಿದ್ದ, ರಾಗಿ ಬೆಳೀತಿದ್ದ, ಹುರುಳಿ ಬೆಳೀತಿದ್ದ, ತಡ್ಡಿ ಬೆಳೀತಿದ್ದ, ಅವಡೆ ಬೆಳೀತಿದ್ದ, ಉಚ್ಚಲ್ ಬೆಳೀತಾ ಇದ್ದ, ಇನ್ನೂ ಏನೇನೋ ಬೆಳೀತಾ ಇದ್ದ, ಬಿಳಿ ಜೋಳನೂ ಬೆಳೀತಾ ಇದ್ದ, ನವಣೆ ಸಜ್ಜೆನೂ ಕೂಡ ಬೆಳೀತಾ ಇದ್ರು ಅರಕಲಗೂಡಲ್ಲಿ. ನಾವು ತಿಂತಾ ಇದ್ದ ಬೆಳೀತಾ ಇದ್ದ. ಇವತ್ತು ನಾವು ಮೆಕ್ಕೆಜೋಳ ತಿಂತೀವ? ತಿನ್ನೋದಿಲ್ಲ, ಆದ್ರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ಇಡೀ ಊರಿಗೂರೇ ತಾಲೂಕಿಗೆ ತಾಲೂಕೆಯ ಎಲ್ಲಾ ಕಡೆನೂ ಒಂದೇ ತರದ ಬೆಳೆ ಮಾಡಿದ್ರು ಅಂತ ಅಂತ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ರೋಗ ಕೀಟ ಅನ್ನೋದು ಬಂದೇ ಬರುತ್ತೆ. ಈ ಮನೆಯಲ್ಲಿ ನಾಟಿ ಕೋಳಿ ಸಾಕಂಡ್ರೆ ರೋಗ ಬರೋದಿಲ್ಲ, ಅದೇ ನೀವು ಕೋಳಿ ಫಾರಂ ಮಾಡಿದ್ರೆ ರೋಗಗಳು ಜಾಸ್ತಿ ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಮಾಡಿದ್ರು ಕೂಡ ರೋಗ ಬರುತ್ತೆ. ಈ ರೋಗ ಬರೋಂತದ್ದಾಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ಯಾಕೆ ಆಗ್ತದೆ ಅಂತ ಅಂದ್ರೆ, ಇವತ್ತು ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ತಾ ಇರೋದ್ರಿಂದ. ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇಲ್ಲ, ಕೊಟ್ಟಿಗೆ ಗೊಬ್ಬರ ಯಾಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ದನಗಳೇ ಇಲ್ಲ ಮನೆಯಲ್ಲಿ. ಮೊದ್ಲು ಮನೆಗಳಲ್ಲಿ ದನಗಳು ಜಾಸ್ತಿ ಇದ್ದು ಮನುಷ್ಯರು ಕಡಿಮೆ ಇದ್ರು. ಈ ಮನುಷ್ಯರು ಜಾಸ್ತಿ ಆಗೋರೆ ದನಗಳು ಒಂದೂ ಇಲ್ಲ, ದನಗಳಿಲ್ಲ, ಎತ್ತಿಲ್ಲ, ಹೋರಿ ಇಲ್ಲ. ಇದನ್ನ ಹಾಕ್ತಾ ಇರೋದ್ರಿಂದ ಈ ತರದೆಲ್ಲ ಸಮಸ್ಯೆಗಳು ಬಂದಿರೋ. ಯಾಕೆ ಸುಮಾರು ಜನ ಭತ್ತ ಬೆಳೆಯೋದು ಬಿಟ್ರು ಅಂತ ಅಂದ್ರೆ, ನಾಟಿ ಮಾಡಕ್ಕೆ 500 ರೂಪಾಯಿ ಕೊಡ್ಬೇಕು, ಕಳೆ ತೆಗಿಯಕ್ಕೆ 500 ರೂಪಾಯಿ ಕೊಡ್ಬೇಕು, ಕುಯ್ಯಕ್ಕೆ 500 ರೂಪಾಯಿ ಕೊಡ್ಬೇಕು, ಭತ್ತ ಬಡಿಯಕ್ಕೆ 500-1,000 ರೂಪಾಯಿ ಕೊಡ್ಬೇಕು. ಅಷ್ಟೊಂದೆಲ್ಲ ಕೊಡೋದಕ್ಕೆ ನಾನು ಆರಾಮಾಗಿ ತಂದ್ಬಿಟ್ಟು ಬೆಳ್ಕೊಂಡು ತಿನ್ನೋದ್ಕಿಂತಲೇ ಕೊಂಡ್ಕ ತಿನ್ನೋದು ಸೂಕ್ತ ಅಂತ ಅನ್ಕೊಂಡು ಸುಮಾರು ಜನ ಇವತ್ತು ಬಿಟ್ಟಿದೀವಿ. ಆದ್ರೆ ಹಿಂಗೆ ಬಿಡಕ್ಕಾಯ್ತದ? ಭತ್ತ ಬೆಳೆದ್ ಬಿಡಕ್ಕಾಯ್ತದ? ರಾಗಿ ಬೆಳೆದ್ ಬಿಡಕ್ಕಾಯ್ತದ? ಯಾರು ಏನೇ ಬೆಳೆದ್ರು ನಾವು ತಿನ್ನಂತದ್ ಕೊನೆಗೆ ರಾಗಿ ಭತ್ತ ಅದನ್ನೇ ತಾನೇ ತಿನ್ನಂತದ್ದು. ಅದನ್ನೇ ತಿನ್ನಕ್ ಬೇರೆ ಇನ್ನೇನು ತಿನ್ನಕ್ಕಾಗೋದಿಲ್ಲ. ಹೊಗೆ ಸೊಪ್ಪು ತಿನ್ನಕ್ಕಾಗಲ್ಲ, ತೆಂಗಿನಕಾಯಿ ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ತಿನ್ನಕ್ಕಾಯ್ತದೆ, ಅಡಿಕೆ ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ತಿನ್ನಕ್ಕಾಯ್ತದೆ, ತಿನ್ನಕ್ಕಾಗೋದಿಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದು ಇವತ್ತು ಪ್ರಶ್ನೆ. ಹಿಂಗೆ ಗದ್ದೆಯನ್ನು ಹಾಳ್ಬಿಟ್ಬಿಡೋಣ, ರಾಗಿ ಬೆಳೆಯೋದು ಬೇಡವಾ, ಏನು ಇದಕ್ಕೆ ಪರಿಹಾರ? ಇದಕ್ಕೆ ಪರಿಹಾರ ಸೂಚಿಸಬೇಕು ಅಂತಲೇ ಇವತ್ತು ಇಷ್ಟೆಲ್ಲ ವಿಜ್ಞಾನಿಗಳು ಇವತ್ತು ನಿಮ್ಮ ಊರಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿರೋಂಥದ್ದು. ಈಗ ಭತ್ತ ಬೆಳೆಯೋದು ಬೇಡವಾ ಅಂತ ಅಂತಂದ್ರೆ ಅಷ್ಟೊಂದು ಖರ್ಚು ಮಾಡಿ ಬೆಳಿಬೇಕಾ ಅಂತ ಅಂತಂದ್ರೆ ಖಂಡಿತ ಇಲ್ಲ, ಅದಕ್ಕೂ ಕೂಡ ಪರಿಹಾರ ಇದೆ. ಇವತ್ತು ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ಮಿಷಿನ್ಗಳು ನಾಟಿ ಮಾಡುವಂತದ್ದು ಅದೇನೋ ಗೊತ್ತಿಲ್ಲ, ನಮ್ಮ ಅರ್ಕಲ್ಗೂಡಲ್ಲಿ ಅಷ್ಟು ಫೇಮಸ್ ಆಗಿಲ್ಲ. ಅರ್ಕಲ್ಗೂಡು ವಣಸಪುರದಲ್ಲಿ ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ, ಆದ್ರೂ ಇವತ್ತು ಭತ್ತ ನಾಟಿ ಮಾಡೋವೂ ಇಲ್ಲ, ಕುಯ್ಯವೂ ಇಲ್ಲ, ಬಡಿಯವೂ ಇಲ್ಲ ಅನ್ನೋ ಸ್ಥಿತಿ ಆಗಿದೆ. ದಯಮಾಡಿ ಕೃಷಿ ಇಲಾಖೆಯವರು ಗಮನ ಹರಿಸ್ಬೇಕು. ಕೃಷಿ ಯಂತ್ರಧಾರ ಇತ್ತು, ಈಗ ಅದು ಕೂಡ ಇಲ್ಲ. ಒಂದಷ್ಟು ಯಂತ್ರಗಳನ್ನ ಪರಿಚಯ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಹೆಚ್ಚೆಚ್ಚು ಭತ್ತ ಬೆಳೆಯ ಅಂತ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋಂಥದ್ದು ನನಗೆ. ಹಿಂಗೆ ಇವತ್ತು ಎಲ್ಲದಕ್ಕೂ ಪರಿಹಾರ ಇದೆ, ಯಾವುದೇ ರೋಗ ಬರಲಿ ಕೀಟ ಬರಲಿ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಇವತ್ತು ಕೂಲಿ ಜಾಸ್ತಿ ಕೊಡಬೇಕೋ ಬೇಡವಾ ಅನ್ನೋದಕ್ಕೂ ಕೂಡ ಪರಿಹಾರ ಇದೆ. ಹೆಂಗ್ ಬೆಳಿಬೇಕು ಭತ್ತವ, ರಾಗಿ ಹೆಂಗ್ ಬೆಳಿಬೇಕು, ರಾಗಿ ಹೆಂಗ್ ಬೆಳಿಬೇಕು, ಹೆಂಗ್ ಒಕ್ಕಣೆ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಎಲ್ಲದಕ್ಕೂ ಪರಿಹಾರ ಅನ್ನೋಂಥದ್ದಿದೆ. ಇವ್ರ ನಂಬರ್ಗಳನ್ನ ಏನ್ ತಗೊಂಡಿದ್ದೀರಾ, ಈ ನಂಬರ್ಗಳನ್ನ ದಯವಿಟ್ಟು ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ಸಮಸ್ಯೆ ಆದ್ರೂ ಕೂಡ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ, ನಿಮ್ಗೆ ಸ್ಪಂದಿಸ್ತಾರೆ. ಎಲ್ಲಾ ಸಂದರ್ಭದಲ್ಲೂ ಸ್ಪಂದಿಸ್ತಾರೆ. ಈಗ ನಿಮ್ಮೂರ್ದಲ್ಲೇ ಹೇಗೋ ಇರ್ತಾರೆ, ಅವ್ರಿಗಾದ್ರೂ ಹೇಳಿ, ಎಲ್ಲಾದ್ರೂ ಎಲ್ಲಾರ್ಗೂ ಗೊತ್ತಿರೋದಿಲ್ಲ. ಹಂಗಾಗಿ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವತ್ತೇನು ವಿಜ್ಞಾನಿಗಳು ಬಂದಿದ್ದಾರೆ, ಪಲ್ಲವಿ ಅವರು, ಶಿವಶಂಕರ್ ಅವರು, ನಮ್ಮ ದೇಶಪಾಂಡೆ ಅವರು, ನಾಗರಾಜ್ ಅವರು, ಇವರು ಇಡೀ ಜಿಲ್ಲೆಯನ್ನ ಸುತ್ತಾಡ್ತಾರೆ. ಪ್ರತಿ ವರ್ಷನೂ ಕೂಡ ಪ್ರತಿ ದಿವಸನೂ 364 ದಿವಸನೂ ಅದೇ ಕೆಲಸ ಅವ್ರಿಗೆ. ನಿಮ್ಗೆ ಯಾವುದೇ ಸಮಸ್ಯೆ ಆಗ್ಲಿ ಅದನ್ನ ಪರಿಹರಿಸ್ಕೋಬೇಕು. ತುಂಬಾ ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾನು ಅವಾಗಲಿಂದ ಗಮನಿಸ್ತಾ ಇದ್ದೆ. ಅಡಿಕೆನಲ್ಲಿ ಕಾಫಿ ಹಾಕ್ಬೋದು ಬೇಡ, ಇದು ಕೇಳಂತದ್ದಿತ್ತು ಅಂತ ಅನ್ಬಿಟ್ರೆ ಯಾರು ಸಮಸ್ಯೆಗಳೇ ಇರೋದಿಲ್ಲ. ನಾವು ಕೇಳ್ದಾನೆ ಮಾಡ್ತೀವಲ್ಲ, ಅದು ಇವತ್ತು ನಮಗೆ ಕಂಟಕ ಆಗಿರೋಂಥದ್ದು. ಏನೋ ಕೇಳ್ದಾನೆ ಮಾಡ್ತಾ ಇರೋಂಥದ್ದು ಕಂಟಕ ಆಗಿರೋಂಥದ್ದು. ಅದನ್ನ ಈಗ ಅವರು ಫೋನ್ ನಂಬರ್ಗಳು ಇದಾವೆ, ಹಾಸನ ಭಾರಿ ದೂರ ಇಲ್ಲ ಇಲ್ಲಿಂದ, ಹಾಸನಕ್ಕೆ ಹೋಗಿ, ಅರ್ಕಲ್ಗೂಡ್ಗೆ ಹೋಗಿ, ಕೃಷಿ ಕಾಲೇಜ್ ಇದೆ, ವೆಟರ್ನರಿ ಕಾಲೇಜ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರಗಳಿದಾವೆ. ಇಂಥ ಕಡೆಗೆ ಹೋಗ್ಬಿಟ್ಟು ಇಂಥದ್ ಮಾಡಬೇಕು ಬೇಡುವ ಅನ್ನೋಂಥದ್ದನ್ನ ವೈಜ್ಞಾನಿಕವಾಗಿ ಕೇಳಿ ತಿಳ್ಕೊಂಡು ಮಾಡುವಂಥದ್ದು ಬಹಳ ಮುಖ್ಯ. ಕೃಷಿ ವಿಜ್ಞಾನ ಕೇಂದ್ರದ ಮತ್ತೋರ್ವ ವಿಜ್ಞಾನಿ ಡಾಕ್ಟರ್ ಎನ್ ಪಲ್ಲವಿ ಅವರು ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಮಣ್ಣಿನ ಫಲವತ್ತತೆಯನ್ನು ಅರಿತು ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಮಣ್ಣು ಪರೀಕ್ಷೆ ಮಾಡಿಸುವ ಮೂಲಕವೇ ಪೋಷಕಾಂಶಗಳ ಸರಬರಾಜು ಮಾಡಬೇಕು ಎಂದು ಅವರು ಮಾಹಿತಿ ನೀಡಿದರು. ಮಣ್ಣಿನ ಪರೀಕ್ಷೆಯನ್ನ ಮಾಡಿಸುವ ಸಂದರ್ಭದಲ್ಲಿ ತಾಂತ್ರಿಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಕಿವಿಮಾತು ಹೇಳಿದರು. ಕೃಷಿಗೆ ಸಂಬಂಧಿತ ಸಂಸ್ಥೆಗಳು ನಮ್ಮ ಸಾಕಷ್ಟು ಇದಾವೆ, ಆದ್ರೆ ನಮ್ಗೆ ಗೊತ್ತಿರೋ ಕೆಲವು. ಅದೇ ಕೃಷಿ ಇಲಾಖೆ ಎಲ್ಲಿದೆ ಅಂದ್ರೆ ಈಗ ಈಸಿಯಾಗಿ ಹೇಳ್ಬಿಡ್ತೀರಿ ಅಲ್ವಾ. ಅದೇ ರೀತಿ ಬೇರೆ ಸಂಶೋಧನಾ ಕೇಂದ್ರಗಳು ನಮ್ಮಲ್ಲಿ ಇದಾವೆ, ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಒಂದು ಎರಡನೇದು, ಈಗ ನಮ್ಮಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಕಳೆದ May 29 12ನೇ ತಾರೀಕಿನಿಂದ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ನಾವು ಎಲ್ಲಾ ಕಡೆ ಹಮ್ಮಿಕೊತಾ ಇದ್ದೇವೆ, ಎಲ್ಲಾ ಊರುಗಳಲ್ಲೂ ಹಮ್ಮಿಕೊತಾ ಇದ್ದೇವೆ. ಇವತ್ತು 10ನೇ ದಿನ ನಮ್ದು ಈ ಪ್ರೋಗ್ರಾಂ ನಡೀತಾ ಇರೋದು. ಸೊ ಇದರ ಉದ್ದೇಶ ಏನು ಅಂತ ಅಂದ್ರೆ, ಕೃಷಿಗೆ ಹಾಗೂ ಕೃಷಿ ಸಂಬಂಧಿತ ಸಂಸ್ಥೆಗಳಿಂದ ಅಂದ್ರೆ ಈಗ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಈ ತರ ಸಾಕಷ್ಟು ಇಲಾಖೆಗಳನ್ನ ನಾವಲ್ಲಿ ಮೆನ್ಷನ್ ಮಾಡಿದ್ದೇವೆ ಬ್ಯಾನರ್ ಅಲ್ಲಿ. ಈ ಒಂದು ಸಂಸ್ಥೆಗಳಿಂದ ನಿಮಗೆ ರೈತರಿಗೆ ಸೌಲಭ್ಯಗಳು ಏನೇನ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಡಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಬೆಂಗಳೂರಿಂದನೂ ಕೂಡ ವಿಜ್ಞಾನಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅಂತಾನೆ ನಿಯೋಜನೆ ಮಾಡಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಈಗ ಸರ್ ಹೇಳ್ತಾ ಇದ್ರು ಸಾಕಷ್ಟು ಸಮಸ್ಯೆಗಳಿದಾವೆ, ಅದನ್ನ ರೈತರಿಗೆ ಅವರ ಮನೆ ಬಾಗಿಲಿಗೆ, ಈಗ ನೀವೇ ಕೃಷಿ ಇಲಾಖೆಗೋ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೋ ಹೋಗಿ ತಿಳ್ಕೊಳ್ಳಿ ಅಂದ್ರೆ ಯಾರು ಬರ್ತೀರಿ? ಯಾರು ಬರೋದಿಲ್ಲ. ಹಾಗಾಗಿ ನಮ್ಮ ವಿಜ್ಞಾನಿಗಳ ತಂಡವನ್ನೇ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿದಾಗ ದಯವಿಟ್ಟು ಅದರ ಒಂದು ಸದುಪಯೋಗವನ್ನ ಮಾಡ್ಕೊಳ್ಳಿ. ಮಣ್ಣು ಪರೀಕ್ಷೆ ಎಷ್ಟು ಜನ ಮಾಡಿಸಿದಿರಿ ಇಲ್ಲಿ? ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾ ಬೇಡವಾ? ಮಣ್ಣು ಪರೀಕ್ಷೆ ದಯವಿಟ್ಟು ಕಡ್ಡಾಯವಾಗಿ ಮಾಡಿಸಿ. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮ್ಗೆ ಸಾಕಷ್ಟು ಅನುಕೂಲಗಳಿದಾವೆ. ಮೊದಲನೇ ಅನುಕೂಲ ಏನು ಅಂತಂದ್ರೆ, ಆ ಒಂದು ಮಣ್ಣಿಗೆ ಯಾವ ಬೆಳೆ ಸೂಕ್ತ ಆಗತ್ತೆ ಅನ್ನೋದು ನಿಮ್ಗೆ ಮೊದಲನೇದಾಗಿ ಗೊತ್ತಾಗುತ್ತೆ, ಯಾವ ತರ ಮಣ್ಣಿದೆ ಆ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅನ್ನೋದು. ಎರಡನೇದಾಗಿ ಪೋಷಕಾಂಶಗಳ ಕೊರತೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಯಾವಾಗ್ಲೇ ಆಗಿರ್ಲಿ, ನೀವು ರಸಗೊಬ್ಬರಗಳನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಇಲಾಖೆ ಕಡೆಯಿಂದ ತಗೊಂಡ್ ಬಂದು ಸಬ್ಸಿಡಿ ದರದಲ್ಲಿ ಹಾಕ್ತೀರಿ ಅಂತಂದ್ರೆ ಅದರ ಅಂದಾಜು ನಿಮಗಿರ್ಬೇಕು. ಸುಮ್ನೆ ನೀವು ಒಂದೇ ಸಮನೆ ಹಾಕಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ, ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ರಸಗೊಬ್ಬರಗಳ ಹೆಚ್ಚಿದೆಯೋ ಕಡಿಮೆ ಇದೆಯೋ ಮಧ್ಯಮ ಸ್ಥಿತಿಯಲ್ಲಿದೆಯೋ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಅದರ ಅನುಗುಣವಾಗಿ ವಿಜ್ಞಾನಿಗಳ ಶಿಫಾರಸಿನ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಹೆಚ್ಚಿನ ಹಾಕಿದ್ರೆ ನೀವು ಅನ್ಕೋಬಹುದು, ನಾವು ಜಾಸ್ತಿ ಹಾಕಿದ ಕೂಡಲೇ ಈಗ ಊಟ ಜಾಸ್ತಿ ಕೊಟ್ಟ ಕೂಡಲೇ ನೀವು ಎಲ್ಲ ಪ್ರತಿಯೊಂದನ್ನು ಊಟ ಮಾಡ್ತೀರಾ? ನಮ್ ತಂದೆ ಒಂದ್ ಮಾತು ಹೇಳೋರು, ಊಟ ಒಂದನೇ ಮನುಷ್ಯ ಸಾಕು ಅನ್ನೋದಂತೆ. ಇನ್ನ ಯಾವ್ದ್ರಲ್ಲೂ ಅನ್ನ ಸಂತೃಪ್ತಿಗೊಳಿಸಕ್ ಆಗಲ್ವಂತೆ. ಊಟ ಒಂದನೇ, ಈಗ ಒಂದ್ ಎರಡು ತುತ್ತು ನಮಗೆ ಜಾಸ್ತಿ ತಿನ್ನಕ್ ಆಗಲ್ಲ, ಓದಿ ಬಂದ್ಬಿಡುತ್ತೆ ನಮ್ಗಲ್ವಾ? ಎಷ್ಟು ಇಳಿಸಬಹುದು, ಫ್ರೀ ಆಗಿ ಸಿಕ್ತು ಅಂದ್ರೂ ಕೂಡ ನಾವ್ ಎಷ್ಟು ಇಳಿಸಬಹುದು. ಅದೇ ರೀತಿ ಕೂಡ ಮಣ್ಣನ್ನು ಕೂಡ ನೀವು ಎಷ್ಟು ರಸಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಹಾಕುವಂತ ಅವಶ್ಯಕತೆ ಇಲ್ಲ, ಮಿತವಾಗಿ ಬಳಸಬೇಕಾಗತ್ತೆ. ಹಾಗೆ ಪ್ರತಿಯೊಂದು ಬೆಳೆಗೂ ಶಿಫಾರಸಿನ ರಸಗೊಬ್ಬರಗಳಿರುತ್ತೆ, ಅದನ್ನ ನೀವು ಮಣ್ಣು ಪರೀಕ್ಷೆ ಆಧಾರದ ಮೇಲೆನೆ ಹಾಕ್ಬೇಕಾಗತ್ತೆ. ಮೂರನೇದಾಗಿ ಅದಕ್ಕೆ ಸಾವಯವ ಇಂಗಾಲ ಅಂತ ನಿಮ್ಮ ಮಣ್ಣು ಪರೀಕ್ಷೆ ಕಾರ್ಡ್ ಆರೋಗ್ಯ ಚೀಟಿ ಕೊಡ್ತಾರಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸಾವಯವ ಇಂಗಾಲ ಅಂತ. ಆ ಸಾವಯವ ಇಂಗಾಲ ಏನಕ್ಕೆ ಉಪಯೋಗ ಆಗತ್ತೆ ಅಂತಂದ್ರೆ, ನಿಮ್ಮ ಮಣ್ಣಿನಲ್ಲಿ ಸಾವಯವ ಅಂಶ ಎಷ್ಟು ಮಟ್ಟಿಗಿದೆ, ಹೆಚ್ಚಿದೆಯೋ ಕಡಿಮೆ ಇದೆಯೋ ಮಧ್ಯಮ ಇದೆಯೋ, ಅದ್ರ ರೇಂಜ್ ಕೊಟ್ಟಿರ್ತಾರೆ, 0.4-0.5 ಅಂತ ಕೊಟ್ಟಿರ್ತಾರೆ. ಅದು ನಿಮ್ಗೆ ಎಷ್ಟು ಸಾವಯವ ಅಂಶ ನಿಮ್ಮ ಮಣ್ಣಿನಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ರಸಸಾರ ಅಂತ ಒಂದಿರುತ್ತೆ. ಸೊ ರಸಸಾರ ಕೂಡ ನಿಮ್ಮ ಬೆಳೆಯ ಇಳುವರಿಯ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ಮಣ್ಣು ಅದು ತಟಸ್ಥ 7 ಇರುತ್ತೆ, ತಟಸ್ಥಗಿಂತ ಕಡಿಮೆ ಆದ್ರೂ ಇಳುವರಿ ಏರುಪೇರ್ ಆಗುತ್ತೆ, ತಟಸ್ಥಗಿಂತ ಜಾಸ್ತಿ ಆದ್ರೂ ಇಳುವರಿ ಏರುಪೇರ್ ಆಗುತ್ತೆ. ಹಾಗಾಗಿ ಇಷ್ಟು ಅಂಶಗಳು, ಒಂದು ಸಾವಯವ ಇಂಗಾಲ, ಎರಡನೇದು ನಿಮ್ಮ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಆಗತ್ತೆ ಅನ್ನೋದು, ಮೂರನೇದು ಪೋಷಕಾಂಶಗಳ ಕೊರತೆ ಇದ್ದಾಗ ಗೊತ್ತಾಗತ್ತೆ, ಹಾಗೆ ನಾಲ್ಕನೇದು ಮಣ್ಣಿನ ರಸಸಾರ. ಈ ನಾಲ್ಕು ಅಂಶಗಳು ನಿಮ್ಗೆ ಮಣ್ಣು ಪರೀಕ್ಷೆ ಮೂಲಕ ಗೊತ್ತಾಗತ್ತೆ, ಅದರ ಆಧಾರಿತ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡಿ. ಹಾಗೇನೆ ರಸಗೊಬ್ಬರಗಳಲ್ಲಿ 17 ಸಸ್ಯ ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಬಹಳ ಮುಖ್ಯ ಆಗುತ್ತೆ. ಇದರಲ್ಲಿ ನಿಮ್ಗೆ ಪ್ರಮುಖ ಪೋಷಕಾಂಶಗಳು ಹಾಗೆ ಲಘು ಪೋಷಕಾಂಶಗಳಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಪ್ರಮುಖ ಪೋಷಕಾಂಶಗಳಂದ್ರೆ ಇಲಾಖೆ ವತಿಯಿಂದ ಸಿಗುತ್ತಲ್ಲ, ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಹಾಗೆ ನೀವು ನಿಮ್ಮ ಪೆಸ್ಟಿಸೈಡ್ ಶಾಪಲ್ಲೂ ತಗೊಂಡ್ಬರ್ತೀರಿ, ಅವು ಪ್ರಮುಖ ಪೋಷಕಾಂಶಗಳು. ನೀವು 17 ಪೋಷಕಾಂಶಗಳಲ್ಲಿ 3 ಪೋಷಕಾಂಶಗಳು ಪರಿಸರದಲ್ಲಿ ಸಿಗುತ್ತೆ, ಇನ್ನ 14 ಪೋಷಕಾಂಶಗಳು ನೀವೇ ಎಕ್ಸ್ಟರ್ನಲಿ ನೀವೇ ಹೊರಗಡೆಯಿಂದ ಹಾಕ್ಬೇಕಾಗತ್ತೆ. ಅದರಲ್ಲಿ 3 ಸಾರಜನಕ ರಂಜಕ ಪೊಟ್ಯಾಶ್, ಅದು ಅತಿ ಹೆಚ್ಚಾಗಿ ಶಿಫಾರಸು ಎಷ್ಟಿರುತ್ತೆ ಅದನ್ನ ಹಾಕ್ತೀರಿ. ಇನ್ನ ಊಟಕ್ಕೆ ಹೆಂಗೆ ಉಪ್ಪಿನಕಾಯಿ ಉಪ್ಪು ಮುಖ್ಯನೋ ಹಂಗೆ ಲಘು ಪೋಷಕಾಂಶಗಳು ಮುಖ್ಯ ಆಗತ್ತೆ. ಆ ಲಘು ಪೋಷಕಾಂಶಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ. ರಾಷ್ಟ್ರೀಯ ಪಶು ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸಿಜಿ ಡೇವಿಡ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಪಶುಗಳಿಂದ ನಿರೀಕ್ಷಿತ ಪ್ರಮಾಣದ ಆದಾಯವನ್ನ ಗಳಿಸಬೇಕೆಂದರೆ ಉತ್ತಮ ಗುಣಮಟ್ಟದ ಹಾಗೂ ಸಮತೋಲಿತ ಪಶು ಆಹಾರವನ್ನು ಉತ್ಪಾದನೆ ಮಾಡಿ ನೀಡಬೇಕು ಎಂದು ಹೇಳಿದರು. ನಮ್ಮ ಸಂಸ್ಥೆಯಲ್ಲಿ ಪಶು ಪೋಷಣೆ ಮತ್ತು ಶರೀರ ಶಾಸ್ತ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀವಿ. ಅಲ್ಲಿ ನಿಮ್ಗೆ ಯಾವ ತರ ರೋಗದಿಂದ ಪ್ರಿವೆನ್ಷನ್ ಬೇಕಾಗುತ್ತೋ ಆ ಪ್ರಕಾರ ನಿಮ್ಗೆ ಹಾಲು ಉತ್ಪಾದನೆಗೆ ನಿಮ್ಗೆ ಆಹಾರ ಇಂಪಾರ್ಟೆಂಟ್. ನೀವು ಒಳ್ಳೆಯ ಆಹಾರ ಕೊಡ್ತೀರಿ ಅಂದ್ರೆ ನಿಮ್ಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ನೀವು 2/3 ನಿಮಗೆ ಹಸಿ ಮೇವು ಕೊಡಬೇಕು, 1/3 ನೀವು ಒಣಮೇವು ಕೊಡಬೇಕಾಗುತ್ತೆ. ಒಂದೊಂದು ಟೈಮ್ ನಿಮ್ಗೆ ಹಸಿ ಮೇವು ಸಿಕ್ಕಲಿಲ್ಲ, ಆ ಟೈಮ್ ರಸವನ್ನು ಏನ್ ಮಾಡ್ತೀರಾ, ಸೈಲೇಜ್ ಮಾಡ್ತೀರಾ? ಸೈಲೇಜ್ ಯಾವ ಪ್ರಕಾರ ಮಾಡ್ತೀರಾ? ಗೋಣಿ ಚೀಲನಲ್ಲಿ ಮಾಡ್ತೀರಲ್ಲ, ಚೀಲ ಕರೆಕ್ಟ್. ಆ ಚೀಲನಲ್ಲಿ ನೀವು ಮಾಡುವ ಟೈಮ್ ಏನು ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಅದು ಇಲಿ ಖರ್ಚು ಬಿಡುತ್ತೆ. ಇಲಿ ಖರ್ಚು ಬಿಡುತ್ತೆ ಅಂದ್ರೆ ನಿಮ್ಗೆ ಸೈಲೇಜ್ ಪೂರಾ ವೇಸ್ಟ್ ಆಗುತ್ತೆ, ಯಾಕಂದ್ರೆ ಏರ್ ಒಳಗಡೆ ಹೋಗ್ಬಿಡುತ್ತೆ, ಓಪನ್ ಆಗುತ್ತೆ. ಅದಕ್ಕೆ ನಿಮ್ಗೆ ಒಂದು ಇದು ಚಿಕ್ಕ ಚಿಕ್ಕ ಡ್ರಮ್ ಸಿಕ್ಕುತ್ತಲ್ಲ ಮಾರ್ಕೆಟ್ನಲ್ಲಿ, ಡ್ರಮ್ ನಲ್ಲಿ ಸೈಲೇಜ್ ಮಾಡಿ ಅಂದ್ರೆ ನಿಮಗೆ ಸೇಫ್ ಆಗಿ ನೀವು ಇಟ್ಕೊಳ್ಳಾಗುತ್ತೆ, ಇಲಿ ಪ್ರಾಬ್ಲಮ್ ಬರಲ್ಲ. ಆಮೇಲೆ ಇದು ಸೈಲೇಜ್ ನಲ್ಲಿ ಮೇಲ್ ಫಸ್ಟ್ ಲೇಯರ್ ಒಂದು ಫಂಗಸ್ ಲೇಯರ್ ಇರುತ್ತೆ, ಆ ಫಂಗಸ್ ಲೇಯರ್ ನೀವು ಪೂರ್ತಿ ತೆಗೆದು ಬಿಡಬೇಕು, ಇಲ್ಲಾಂದ್ರೆ ಸೈಲೇಜ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದು ವೈಟ್ ಲೇಯರ್ ಬರುತ್ತಲ್ಲ ಮೇಲ್ಗಡೆ, ಅದು ನೀವು ಪೂರ್ತಿ ತೆಗೆದು ಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ಸೈಲೇಜ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಇಲ್ಲ ಅದು ಮೇಲ್ಗಡೆ ವೈಟ್ ವೈಟ್ ಪೂಂಜೆ ಅದು, ಅದು ನೀವು ತೆಗಿಬೇಕು, ಇಲ್ಲಾಂದ್ರೆ ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಏನಂದ್ರೆ ಪೂಂಜೆ ಒಳ್ಳೇದು ಡ್ಯಾಮೇಜ್ ಆಗುತ್ತೆ, ಅದರಿಂದ ಒಂದು ಸೆಕ್ರೇಷನ್ ಬರುತ್ತೆ, ಆ ಸೆಕ್ರೇಷನ್ ಸೈಲೇಜ್ ಅಲ್ಲಿ ಹೋಗುತ್ತಂದ್ರೆ ಟೇಸ್ಟ್ ಮತ್ತು ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಅದು ಪೂರ್ತಿ ತೆಗೆದು ಬಿಡಬೇಕು. ಆಮೇಲೆ ಇದು ಚಾಫಿಂಗ್ ಮಾಡ್ತೀರಾ ಇಲ್ಲ ಆತರನೇ ಕೊಡ್ತೀರಾ? ಮತ್ತೆ ಅಡಿಕೆ ಬಟ್ಟೆ ಕೊಡ್ತೀರಾ? ಅಡಿಕೆ ಇದು ಕೆಳಗಡೆ ಬೀಳುತ್ತೆ, ಅಡಿಕೆ ಅದು ಎಂತ ನೀವು ಈಗ ಏನು ರಾಗಿ ಕೊಡ್ತೀರಾ ಭತ್ತ ಕೊಡ್ತೀರಾ? ಅಷ್ಟು ಜಾಸ್ತಿ ಸಿಕ್ಕಲ್ಲ ಅಂತಾರೆ, ಇದು ಒಂದು ಸಬ್ಸ್ಟಿಟ್ಯೂಟ್ ತರ ಯೂಸ್ ಮಾಡಾಗುತ್ತೆ ಅಡಿಕೆ ಪಟ್ಟೆ. ಅದು ನೀವು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಳ್ಳಿ, ಪುಡಿ ತರ ಮಾಡಿ ಇದನ್ನಲ್ಲಿ ಮಿಕ್ಸ್ ಮಾಡಿ, ಅದು ಭೂಸಾ ಜೊತೆ ಇಲ್ಲಾಂದ್ರೆ ಕೇಮ ಫೀಡ್ ಜೊತೆ ಮಿಕ್ಸ್ ಮಾಡಿ ತಂದ್ರೆ ನಿಮ್ಗೆ ಅದು ಒಂದು ಅದನ್ನು ಸ್ವಲ್ಪ ಇದು ಎಲ್ಲ ಇದು ಪುತ್ತೂರ್ ಕಡೆ ಎಲ್ಲ ಭತ್ತ ಜಾಸ್ತಿ ಸಿಕ್ಕಲ್ಲ ಅವ್ರಿಗೆ, ಅಡಿಕೆ ಬಟ್ಟೆನೆ ಜಾಸ್ತಿ ಸಿಕ್ಕುತ್ತೆ. ಅವ್ರು ಏನ್ ಮಾಡಿದ್ದಾರೆ, KMF ಮತ್ತು ನವಾರ್ ಕೊಲಾಬರೇಷನ್ ನಲ್ಲಿ ಅದಕ್ಕೆ ಮೆಷಿನ್ ಇದೆ, ಆ ಮೆಷಿನ್ ಒಂದೊಂದು ವಿಲೇಜ್ ಅಲ್ಲಿ ಇಟ್ಕೊಂಡಿರ್ತಾರೆ, ಅದು ಅದು ನಿಮ್ಗೆ ಈಸಿ ಆಗುತ್ತೆ, ಕಟ್ ಮಾಡಬೇಡ. ಸೊ ನಿಮ್ಗೆ ಕೈನಲ್ಲಿ ಪೇನ್ ಬರಲ್ಲ. ಸೊ ಮೆಷಿನ್ ನಲ್ಲಿ ಅದೇ ಯಾವಾಗಲೂ ಇಲ್ಲ, ಯಾವಾಗ ನಿಮ್ಗೆ ಶಾರ್ಟೇಜ್ ಆಗುತ್ತೋ ಆ ಟೈಮ್ ಇಲ್ಲಂತಾಗಿ. ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಸೋನಾಲಿಕಾ ಸಾಹು ಅವರು ಮಾತನಾಡಿ, ಮಣ್ಣಿನ ಪರೀಕ್ಷೆಯಿಂದ ಕೃಷಿಕರಿಗೆ ಉಂಟಾಗುವ ಲಾಭಗಳ ಕುರಿತು ವಿವರವಾಗಿ ಮಾತನಾಡಿದರು. ಪರೀಕ್ಷೆಗಾಗಿ ಮಣ್ಣಿನ ಮಾದರಿಯನ್ನು ಹೇಗೆ ಸಂಗ್ರಹಿಸಬೇಕು ಎಂಬ ಕುರಿತು ಅವರು ವಿವರವಾಗಿ ತಿಳಿಸಿದರು. ವಿವಿಧ ಬೆಳೆಗಳಲ್ಲಿ ಬಳಸಬೇಕಾದ ಪೋಷಕಾಂಶಗಳ ಕುರಿತು ಅವರು ಮಾಹಿತಿಯನ್ನ ನೀಡಿದರು. Applying any fertilizer, you have to go for the soil testing. After that, based on your soil requirement, your soil pH, secondly, microbial control, then only you should go for your fertilizer. Based on your pH, what kind of fertilizer you want? Basic fertilizer or acidic fertilizer? Like your tobacco, it needs a like neutral 6 to 6.5 pH. If your pH is below 5.5, you shouldn't apply any fertilizer which is alkaline in nature. We always go for like fertilizer which is acidic in nature, like your DAP, urea. If your pH is high, then you should go for a calcium containing fertilizer along with lime. And that the doses also depends on the how much pH variation is there. Based on that, your lime doses would be required. Then comes the for soil testing, you need to know which method to follow. Because you are growing tobacco, coconut, these are a plantation crop. Here, the soil sampling procedure is different than your field crops like your maize, your tobacco. Okay, so for your alkanet and your coconut, always take sample just like 1 to 2 feet from the tree and take a 30 centimeter sample, and the sampling is like you make a V-shaped pit, and from that pit you take your sample, and for 1 acre of land, you should at least collect 15 sample in a zigzag manner. Then you compose the sample and mix it and make it a big heap. Then cut it into 4 parts. Then you take the opposite part. 1, 2, 3, 4. So you take 2 and your 4 number. Or 1 and 3 number sample. Then mix it up and repeat the process till you get a sample of 500 grams. And for your this maize or tobacco, like the small crops, in those case you go for sampling until a depth of 15 centimeter. And for all these samples, you shouldn't be taking sample nearby your compost pit, near your barn. Okay, then you can send your sample to your nearest KVK. You can take the number of soil scientists from KVK and you send your sample, and please get your soil tested for your all the nutrients and the basic soil property. ಕೆರಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆಎಸ್ ಮಂಜುನಾಥ್ ಹಾಗೂ ಕೆ ಮಹದೇವಪ್ಪ, ಮಧುರನಹಳ್ಳಿಯ ಎಂಎಸ್ ರವೀಂದ್ರ ಹಾಗೂ ರಾಮನಾಥಪುರದ ದೇವಕಿ ಚಂದ್ರಶೇಖರ್ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನನ್ನ ಹೆಸರು ಕೆಎಸ್ ಮಂಜುನಾಥ್ ಅಂತ, ಹಾಸನ ಜಿಲ್ಲೆ ಕೆರಗೋಡ್ ಗ್ರಾಮ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ವಿಜ್ಞಾನಿಗಳ ಹತ್ರ ನಾವು ರೈತರು ಹೋಗೋದಕ್ಕಿಂತ ವಿಜ್ಞಾನಿಗಳೇ ನಮ್ಮ ಮನೆ ಬಾಗಿಲು ಬಂದು ಏನೇನು ಮಾಡಬೇಕು ಅಂತೇಳಿ ಅರಿವನ್ನು ಮೂಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಾಸನ ಆಕಾಶವಾಣಿಯವರು ಸಹಯೋಗದಿಂದ ಕೃಷಿ ಕಂದಲಿ ಇಲಾಖೆಯ ವಿಜ್ಞಾನಿಗಳ ಕರೆಸಿ ತುಂಬಾ ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಇಂಥ ಅರಿವನ್ನು ಮೂಡಿಸಿದ್ರೆ ಬಹುಶಃ ರೈತರಿಗೆ ಮುಂದೆ ಅವರಿಗೆ ತುಂಬಾ ಒಳ್ಳೇದಾಗಬಹುದು ಅನ್ನುವಂತಹ ನನ್ನ ಅಭಿಪ್ರಾಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ತಿಳ್ಕೊಂಡ್ರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ಪಶು ಇಲಾಖೆ ಬಗ್ಗೆ ಮುನ್ನೆಚ್ಚರಿಕೆ ಅಂದ್ರೆ ರೋಗ ಬಾಧೆಗಳು ಅದರ ಮುನ್ನೆಚ್ಚರಿಕೆ ಬಗ್ಗೆ ತಿಳ್ಕೊಳ್ಳೋದು, ಮತ್ತೆ ಬಹುಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಅಂದಮೇಲೆ ಅದರ ಬಗ್ಗೆ ಗೊಬ್ಬರ ನಿರ್ವಹಣೆಯನ್ನು ಮಾಡತಕ್ಕಂಥದ್ದು, ಮತ್ತೆ ಸಾವಯವ ಕೃಷಿಯನ್ನು ಮಾಡುವಂಥದ್ದು, ಕೆಲವು ದೇಶದಿಂದ ಬಂದಿರತಕ್ಕಂತಹ ವೈರಸ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ವಿಜ್ಞಾನಿಗಳನ್ನ ಕರೆಸಿ ಮಾಡಬಹುದು ಅಂತ ನಿಮ್ಮ ಹಾಸನ ಆಕಾಶವಾಣಿಯಿಂದ ನಮಗೆ ಮಾಹಿತಿಯನ್ನ ಮೂಡಿಸಿದ್ದಾರೆ ಸರ್. ಧನ್ಯವಾದಗಳು ಮಂಜುನಾಥ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಕೆ ಮಹಾದೇವಪ್ಪ ಅಂತ ಹೇಳಿ, ಹಾಸನ ಜಿಲ್ಲೆ ಕೆರಗೋಡ ಗ್ರಾಮದವರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಆಸಕ್ತಿಯಿಂದ ಕೂಡಿದೆ. ನಾನು ಬೆಳಿಗ್ಗೆಯಿಂದ ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳೆಲ್ಲ ಬರ್ತಾರಂತೆ ಏನ್ ತಿಳ್ಕೋಬಹುದು ಅಂದ. ತುಂಬಾ ಮುಖ್ಯವಾದಂತಹ ಕಾರ್ಯಕ್ರಮ ರೈತರಿಗಿದು, ಪ್ರತಿ ಗ್ರಾಮದಲ್ಲೂ ಆಗಬೇಕು. ತುಂಬಾ ಒಳ್ಳೆ ಕಾರ್ಯಕ್ರಮ. ಬೆಳೆ ಬಗ್ಗೆ ಯಾವ ಬೆಳೆಗೆ ಯಾವ್ಯಾವ ರೋಗ ಬರುತ್ತೆ, ಮತ್ತೆ ಏನು ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು, ಮತ್ತೆ ಕೀಟಬಾಧೆಗಳು ಯಾವ ರೀತಿ ಬರ್ತವೆ, ಯಾವ ರೀತಿ ಅವನ್ನ ನಾಶ ಮಾಡಬೇಕು, ಇದ್ರ ಬಗ್ಗೆ ತುಂಬಾ ಮಾಹಿತಿಯನ್ನ ಚೆನ್ನಾಗಿ ಕೊಟ್ಟರು. ಮತ್ತೆ ಮಣ್ಣಿನ ಪರೀಕ್ಷೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬ ರೈತನಿಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ತುಂಬಾ ಅರಿವು ಮೂಡಿಸಿದ್ರು. ಅದ್ರ ಬಗ್ಗೆ ತುಂಬಾ ನನಗೆ ಸಂತೋಷ ಆಯ್ತು. ಮತ್ತೆ ಜಾನುವಾರುಗಳಿಗೆ ಮುಂಜಾಗ್ರತಾ ಕಾರ್ಯಕ್ರಮ, ಮುಖ್ಯವಾಗಿ ಏನೇನು ರೋಗಗಳು ಬರುತ್ತೆ ಅವಕ್ಕೆ ಯಾವ ತರ ಹತೋಟಿ ಮಾಡಬೇಕು, ಯಾವ ರೀತಿ ಪ್ರಮಾಣದಲ್ಲಿ ಔಷಧಿ ಸಿಂಪಡಣೆ ಕೊಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಧನ್ಯವಾದಗಳು ಸರ್. ನನ್ನ ಹೆಸರು ರವೀಂದ್ರ ಅಂತ ಸರ್. ಮದರನಹಳ್ಳಿಯಿಂದ ಅರಕಲ್ವಾಡ ತಾಲೂಕು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ. ಇಲ್ಲಿ ಏನು ಮದರನಹಳ್ಳಿಯಲ್ಲಿ ಇವತ್ತು ಬಂದು ಎಲ್ಲ ವಿಜ್ಞಾನಿಗಳು ಬಹಳ ಯಾವ್ದ್ರು ಏನು ನಮ್ಮ ವ್ಯವಸಾಯದ ಬಗ್ಗೆ ಮತ್ತೆ ಯಾವ್ಯಾವ ಬೆಳೆ ಬಗ್ಗೆ ಏನೇನು ತೊಂದರೆ ಇದೆ ಅದ್ರ ಬಗ್ಗೆ ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ. ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಮತ್ತೆ ಜೋಳ ಆಗ್ಬೋದು, ಮತ್ತೆ ಪಶು ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟು ಇವತ್ತು ಏನ್ ನಮ್ಮೂರಿಗೆ ಬಂದು ಇವತ್ತು ಕೇಂದ್ರ ಸರ್ಕಾರದ ಇದೊಂದು ಫಂಕ್ಷನ್ ಬಹಳ ಚೆನ್ನಾಗಿತ್ತು. ಎಲ್ಲರೂ ರೈತರು ಬಂದು ಇವತ್ತು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮದರನಹಳ್ಳಿ ಎದುರು ಮುಂಭಾಗ ಬಂದು ಎಲ್ಲರೂ ಸೇರಿ ಎಲ್ಲಾ ವಿಜ್ಞಾನಿಗಳು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಬೆಳೆಗೆ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ನೀವ್ ಏನು ತಪ್ಪು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಲ್ಲರೂ ಹೇಳಿ ಇವತ್ತು ಇಷ್ಟೊಂದು ಬಹಳ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮೂರಿಗೆ ಬೆಂಗಳೂರಿಂದ ಮತ್ತೆ ಹಾಸನದಿಂದ ಎಲ್ಲಾ ಕಡೆಯಿಂದ ವಿಜ್ಞಾನಿಗಳು ಬಂದಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಯ್ತು. ಮತ್ತೆ ಅವರು ಪ್ರತಿಯೊಬ್ಬರು ನೋಡಿ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಫೋನ್ ಮಾಡಿ ನಮ್ಗೆ ನಿಮ್ಗೆ ಏನ್ ಸಲಹೆ ಬೇಕೋ ಆ ಸಲಹೆಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ನಂಬರ್ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮ ರೈತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಮ್ಮ ವ್ಯವಸಾಯಕ್ಕೆ ಏನೇನ್ ಬೇಕು ಅದನ್ನ ಅನುಕೂಲ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು. ದೇವಕಿ ಚಂದ್ರಶೇಖರ್, ರಾಮನಾಥಪುರ. ಮದರನಹಳ್ಳಿ ಗ್ರಾಮದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ರೈತರಿಗೋಸ್ಕರ ಹಮ್ಮಿಕೊಂಡಿರ್ತಕ್ಕಂತಹದ್ದು ನಮ್ಮೆಲ್ಲರ ಸದೈವ ಅಂತ ಹೇಳ್ಬೋದು. ಕೃಷಿಯನ್ನ ವಿಕಸ ಅಂದ್ರೆ ಹೆಚ್ಚು ರೀತಿಯಲ್ಲಿ ಅದನ್ನ ತರಬೇಕು ಅಂತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಅಂತಹ ಯೋಜನೆಯಡಿಯಲ್ಲಿ ಇವತ್ತು ಇಲ್ಲಿ ನಡೆದಿರತಕ್ಕಂತಹದ್ದು ಅತ್ಯಂತ ಅಭೂತಪೂರ್ವ ಹಾಗೂ ಯಶಸ್ವಿ. ನಿಜವಾಗ್ಲೂ ಕೃಷಿಕರಿಗೆ ತುಂಬಾ ಸಂತೋಷದ ದಿನ. ಯಾಕೆಂದ್ರೆ ಯಾವ ಬೆಳೆಯನ್ನ ಯಾವ ತರ ಬೆಳಿಬೇಕು ಅಂತಕ್ಕಂತಹದ್ದು ಗೊತ್ತಿರೋದಿಲ್ಲ. ಅದನ್ನ ತಿಳಿದುಕೊಂಡು ಬೆಳೆದಾಗ ಅವರಿಗೆ ಹೆಚ್ಚಿನ ಅನುಕೂಲಗಳಾಗ್ತದೆ. ಉದಾಹರಣೆಗೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಬೇಕು ಅಂತಕ್ಕಂತಹದ್ದು ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಬಹಳ ಸೊಗಸಾಗಿ ಎಲ್ಲರಿಗೂ ಕೂಡ ಮನದಟ್ಟಾಗುವಂತೆ ಮಾಡಿದ್ದಾರೆ. ಈ ಮೋದಿ ಸರ್ಕಾರದವರು ಉಚಿತವಾಗಿ ಇದನ್ನ ರೈತಾಪಿ ಮನೆ ಬಾಗಿಲಿಗೆ ಬಂದು ತಿಳಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಇಂತಹ ಸಂಗತಿಗಳು ಇನ್ನೂ ಹೆಚ್ಚು ಯಶಸ್ವಿಯಾಗಲಿ ಅಂತ ಹೇಳಿ ಹೇಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಮಾರಂಭದಲ್ಲಿ ಕೃಷಿ ಇಲಾಖೆಯ ರಾಮನಾಥಪುರ ಹೋಬಳಿಯ ಕೃಷಿ ಅಧಿಕಾರಿ ಜ್ಞಾನಮೂರ್ತಿ, ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ವರ್ಗ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಿಬ್ಬಂದಿ ವರ್ಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮಧುರನಹಳ್ಳಿ, ಹಣ್ಯಾಳು, ನಕ್ಕೂರು ಹಾಗೂ ಕೆರಗೋಡು ಗ್ರಾಮದ ನೂರಾರು ಕೃಷಿಕರು ಪಾಲ್ಗೊಂಡು ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ಮಾಹಿತಿ ಪಡೆದುಕೊಂಡು ಸಂಭ್ರಮಿಸಿದರು. ವೇದಿಕೆಯ ಸಮಾರಂಭದ ನಂತರ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಿ ವಿವಿಧ ರೋಗಗಳ ಕುರಿತು ಪ್ರಾಯೋಗಿಕ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು. ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಇದುವರೆಗೆ ಅರಕಲಗೂಡು ತಾಲೂಕು ಮಧುರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಹಾಸನ. ಆತ್ಮೀಯ ಕೇಳುಗರೆ, ಭಾರತ ಸರ್ಕಾರ ಕೃಷಿಕರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಭಾರತ ಸರ್ಕಾರದ ಕೃಷಿ ಹಾಗೂ ಕೃಷಿಕರ ಕಲ್ಯಾಣ ಸಚಿವ